ಸರ್ವಾಯ ತೇ ಈಶ್ವರ ಜಗತ್ತು, ಜೀವ ಜಗತ್ತು. ಜೀವ ಜಗತ್ತು ಅಂದ್ರೆ ಜೀವನ ಜಗತ್ತು. ಜೀವನ ಜಗತ್ತನ್ನ, ಜಗತ್ತು ಹೇಗಿದೆಯೋ ಹಾಗೆ ನೋಡೋದಿಲ್ಲ. ಜೀವನು ಜಗತ್ತನ್ನ ತನ್ನಿಗೆ ಹೇಗಿರಲಿ, ತನ್ನ ಇಷ್ಟಾನಿಷ್ಟಗಳಿರ್ತಕ್ಕಂತೆ, ತನ್ನ ರಾಗದ್ವೇಷಗಳಿರ್ತಕ್ಕಂತೆ, ತನ್ನ ಒಳಗಿನ ಅನಿಸಿಕೆಗಳಿರ್ತಕ್ಕಂತೆ ಅವನು ಜಗತ್ತನ್ನು ನೋಡ್ತಾನೆ. ಆದರೆ ಜಗತ್ತು ಇವನ ಅನಿಸಿಕೆಗೆ, ಇವನ ಇಷ್ಟಾನಿಷ್ಟಗಳಿಗೆ ಒಳಪಡುವುದಿಲ್ಲ. ಜಗತ್ತು ತನ್ನದೇ ಆದಂತಹ ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿದೆ. ಏಕೆಂದರೆ ಅದು ಈಶ್ವರನಿಂದ ಸೃಷ್ಟಿಯಾದಂತಹ ನಿಸರ್ಗದತ್ತವಾದಂತಹ ಸಹಜವಾದಂತಹ ಒಂದು ವ್ಯವಸ್ಥೆ. ಜಸ್ಟ್ ನಾನೇನು ವಿಚಾರ ಹೇಳ್ತಾ ಹೋಗ್ತೀನಿ, ನನ್ನ ಜೊತೆನೆ ನೀವು ಪ್ರವಾಸ ಮಾಡಿ, ಅವಾಗ ಸರಿಯಾಗಿ ಅರ್ಥ ಆಗ್ತದೆ. ಏನನ್ನು ನಾವು ಜಗತ್ತು ಅಂದ್ಕೊಂಡಿವಿ, ಬಹಳ ಕಷ್ಟ ಇದೆ, ಬಹಳ ನೋವಿದೆ, ಇದು ಹಾಗಿದೆ, ಇದು ಆಘಾತಕಾರಿ ಇದೆ, ಇದು ಡಿಸಪಾಯಿಂಟಿಂಗ್ ಇದೆ, ಇದರಿಂದಾಗಿ ನನಗೆ ಭಾರಿ ಡಿಪ್ರೆಸ್ ಆಗ್ತದೆ, ಡಿಪ್ರೆಷನ್ ಆಗ್ತದೆ ಅಂತ ನಾವೇನು ಅಂದ್ಕೊಂಡಿವಿ. ಈ ಜಗತ್ತು ಇದು ನನ್ನ ಇಷ್ಟಾನಿಷ್ಟಗಳನ್ನು ಹೊಂದಿಕೊಂಡಿರುವ ಜಗತ್ತೇ ವಿನಃ ಇದು ಈಶ್ವರ ಜಗತ್ತಲ್ಲ. ನಕ್ಷತ್ರಗಳು, ಗ್ರಹಗಳು, ಆಕಾಶ, ವಾಯು ಇತ್ಯಾದಿ ಪಂಚಮಹಾಭೂತಗಳು, ಏನು ನಿಸರ್ಗದಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಸುನಾಮಿಗಳಂದ್ರೆ, ಬಿರುಗಾಳಿಗಳು ಅಂದ್ರೆ, ಅಥವಾ ಪ್ರವಾಹಗಳು ಅಂದ್ರೆ, ಅರ್ಥಕ್ವಗಳು ಅಂದ್ರೆ, ಭೂಕಂಪನ ಅಂತ ಹೇಳ್ರಿ, ಇವು ಏನು ಪ್ರಕ್ರಿಯೆ ನಡೀತಾ ಇವೆ ನಿಸರ್ಗದೊಳಗೆ, ಇವು ನಮ್ಮ ನಿಮ್ಮ ಇಷ್ಟದಂತ ನಡೀತಾ ಇಲ್ಲ. ಇದೊಂದು ವ್ಯವಸ್ಥ. ಬರಗಾಲ ಅದೊಂದು ವ್ಯವಸ್ಥ, ಅತಿವೃಷ್ಟಿ ಅದೊಂದು ವ್ಯವಸ್ಥ, ಅನಾವೃಷ್ಟಿ ಅದು ಇನ್ನೊಂದು ವ್ಯವಸ್ಥ, ಹೂವು ಅರಳುತ್ತದೆ ಅದೊಂದು ವ್ಯವಸ್ಥ, ನಮ್ಮ ಹೃದಯ ಪಡ್ಕೊಳ್ತದೆ ಅದೊಂದು ವ್ಯವಸ್ಥ, ನಮ್ಮ ದೇಹದ ರಚನೆ ಈ ತರ ಇದೆ ಇದೊಂದು ವ್ಯವಸ್ಥ. ಇದನ್ನ ಅರ್ಥ ಮಾಡಿಕೊಂಡು ಈಶ್ವರನ ಸೃಷ್ಟಿಯ ವ್ಯವಸ್ಥ ಅದನ್ನು ವ್ಯವಸ್ಥಾಕ ಬಿಟ್ಟುಬಿಟ್ರೆ ನಮಗೆ ಯಾವ ನೋವು ಯಾವ ಆಘಾತವೂ ಇಲ್ಲ. ದೈಹಿಕ ರೋಗ ರುಚಿಗಳು ಏನಿವೆಯೋ, ಮದ ಶೋಕಗಳೇನಿವೆಯೋ, ಇವುಗಳಿಗೆ ಪರಿಹಾರ ನಮ್ಮ ಹತ್ರ ಇಲ್ಲ, ಅವುಗಳ ಮೇಲೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ. ನಾವು ಇವುಗಳ ಮೇಲೆ ನಮ್ಮ ಅಧಿಕಾರವನ್ನು ಚಲಾಯಿಸುವ ಪ್ರಯತ್ನ ಮಾಡ್ತೀವಿ, ಆವಾಗ ಬಹಳ ದೊಡ್ಡ ಘರ್ಷಣೆ ಆಗ್ತದೆ ಒಳಗಡೆ. ಆ ಘರ್ಷಣೆಗೆ ಸಿಲುಕಿದವರು ನಾವು ಜರ್ಜರಿತವಾಗಿ ಹೋಗ್ತೀವಿ. 20-30 ವರ್ಷಕ್ಕೆ 60 ವರ್ಷದ ವಯಸ್ಸು ಬಂದ್ಬಿಟ್ಟು ಯು ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದಿ ಕರೆಂಟ್. ದೊಡ್ಡವ್ರು ಮಾಡಿದ್ರೆ ಇಲ್ಲ, ಅದು ದೊಡ್ಡವ್ರು ಮಾಡಿರಲಿ, ಸಣ್ಣವ್ರು ಮಾಡಿರಲಿ, ನಮ್ಮ ಕಡೆಯವ್ರು ಮಾಡಿರಲಿ, ಮುಂಚಿನವ್ರು ಮಾಡಿರಲಿ, ಪುರಾತನದಿಂದ ಮಾಡಿರಲಿ, ಯಾವಾಗ ಯಾವಾಗ ನಿಸರ್ಗದ ಈ ವ್ಯವಸ್ಥೆಯನ್ನು ನಾವು ವಿರೋಧಿಸಿ ನಮ್ಮದೇ ಆದಂತಹ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ಗಳನ್ನು, ನಮ್ಮದೇ ಆದಂತಹ ಇಷ್ಟ ಅನಿಷ್ಟಗಳನ್ನು ನಾವು ಪ್ರಯೋಗಿಸುವ ಪ್ರಯತ್ನ ಮಾಡ್ತೀವಿ, ಆವಾಗ ಆವಾಗ ಘರ್ಷಣೆ ಆಗಲೇಬೇಕು. ಅದು ಆಗೋದಿಲ್ಲ ಅಂದ್ರೆ ಇನ್ನೊಂದು ಬಂಡೆ ಅಂತ ಅರ್ಥ, ಬಳ್ಳಾರಿ ಬಂಡೆ, ಇನ್ನೊಂದು ಬಂಡೆ ಅಷ್ಟೇ, ಅದು ಆಗಬೇಕು. ಆವಾಗ ನೀನು ಹ್ಯೂಮನ್ ಬೀಯಿಂಗ್. ಇದು ಜೀವನ ಜಗತ್ತು, ಅದು ಈಶ್ವರನ ಜಗತ್ತು. ಈ ಜೀವನ ಏನು ಜಗತ್ತಿದೆ, ಇದು ಈಶ್ವರನ ಜಗತ್ತು ಅಂತ ಏನಿದೆಯೋ, ಇದನ್ನ ಉಪನಿಷತ್ತುಗಳು ಪ್ರಕ್ರಿಯವಾಗಿ ಕೆಲವು ಶಬ್ದಗಳನ್ನು ಪ್ರಯೋಗಿಸಿ ಹೇಳ್ತವೆ. ನೆನಪು ಇಟ್ಕೊಳ್ಳಿ, ಇಲ್ದೋದ್ರೆ ತಲೆ ಕೆಳಗೆ ಹೋಗ್ಬೇಡಿ. ಅದೇನು ಅಂದ್ರೆ ಎರಡು ಉಪಾಧಿಗಳನ್ನು ಹೇಳ್ತದೆ. ಉಪಾಧಿ ಅಂದ್ರೆ ಏನು? ಇದೊಂದು ಘಟ. ಇದು ಘಟ ಎನ್ನುವ ಈ ರೂಪ, ಈ ಘಟ ಎನ್ನುವ ಈ ಆಕಾರ, ಘಟ ಎನ್ನುವಂಥ ಈ ವಸ್ತು, ಇದು ಏತರಿಂದ ಬಂಧಿಸಲ್ಪಟ್ಟಿದೆ. ಏತರಿಂದ ಬಂಧಿಸಲ್ಪಟ್ಟಿದೆ ಅಂದ್ರೆ ಯಾವ ಮಿತಿಯಿಂದ ಇದು ಬಂಧಿಸಲ್ಪಟ್ಟಿದೆ? ಇನ್ನು ಮಿತಿ ಅಂದ್ರೆ ಏನು ಅಂತ ಹೇಳ್ಬೇಕಾ, ಯಾವ ಪರಿಮಿತಿಗೆ ಒಳಪಟ್ಟಿದೆ? ಎಷ್ಟ ಶಬ್ದಗಳನ್ನು ಯಾರು ಒಂದು ಆರಿಸಿಕೊಂಡು ಚೆಲ್ತೀರಿ? ಯಾವ ಪರಿಮಿತಿಗೆ ಒಳಪಟ್ಟಿದೆ? ದುಂಡಾಗಿದೆ, ಅದೊಂದು ಪರಿಮಿತಿ. ನೂರ ಅಂಗಳ ಎತ್ತರ ಇದೆ, ಅದೊಂದು ಪರಿಮಿತಿ, ಲಿಮಿಟೇಷನ್. ಇದಕ್ಕೆ ಉಪಾಧಿ ಅಂತ ಕರೀತಾರೆ, ವಸ್ತು ಉಪಾಧಿ, ರೂಪ ಉಪಾಧಿ, ನಾಮ ಉಪಾಧಿ. ಎಷ್ಟು ಸುಂದರವಾಗಿದೆ ನೋಡಿ ಈ ಪೆನ್ನು, ಬಹಳ ಸುಂದರವಾಗಿದೆಯಲ್ಲ ಸ್ವಾಮೀಜಿ. ಏನು ಇದಿಷ್ಟು ತಗ್ಗೆ ಚಂದ ಮಾತಾಡ್ತಾ ಇದ್ದೀನಿ, ತಕ್ಷಣ ಏನಾಗುತ್ತೆ? ಏನಾಗಿಲ್ಲ, ಇದು ಪೆನ್ ಅಲ್ಲ ಸ್ವಾಮೀಜಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಪೆನ್ ಅಲ್ಲ, ಹಾಗಾದ್ರೆ ಬಟ್ಟೆನಾ? ಬಟ್ಟೆ ಅಲ್ಲ, ಹಾಗಾದ್ರೆ ಇದು ಲೋಟನಾ? ಆಹಾ, ಇದಕ್ಕೆ ನಾಮ ಅಂತ. ಈಗ ಉಪಾಧಿ ಅಂದ್ರೆ ಏನು ಗೊತ್ತಾಯ್ತು? ಇರಿವೆ, ಅದೊಂದು ಉಪಾಧಿ. ಆನೆ ಮತ್ತೊಂದು ಉಪಾಧಿ. ದೇವರು ಒಂದು ಉಪಾಧಿ. ಗೊತ್ತಾಗ್ಲಿಲ್ಲ? ಸಿಟ್ಟು, ಅದೊಂದು ಉಪಾಧಿ. ಆನೆ ಬಂದು ಮನಸ್ಸಿನಲ್ಲಿ ಕೂತ್ಕೋಬೇಕು ಅಂತಂದ್ರೆ ಸಿಟ್ಟು ಬಂದು ಕೂತ್ಕೋತದೇ ಇಲ್ಲ. ಮತ್ತೆ ಆನೆ ಬಂದಾಗ ಉಪಾಧಿ, ಸಿಟ್ಟು ಬಂದಾಗ ಉಪಾಧಿ ಅಲ್ವಾ? ಅದು ಒಂದು ಉಪಾಧಿ. ಅರ್ಥ ಆಯ್ತಾ? ಈಗ ಈ ಜೀವ, ಈ ಈಶ್ವರ ಇವರಿಗೆ ಎರಡು ಉಪಾಧಿಗಳನ್ನು ಕೊಡ್ತಾರೆ. ಈಶ್ವರನಿಗೆ ಕಾರಣ ಉಪಾಧಿ ಅಂತ ಕರೀತಾರೆ, ಜೀವನಿಗೆ ಏನಂತ ಕರೀತಾರೆ? ಕಾರ್ಯ ಉಪಾಧಿ. ನಾನು ಬೆಳಿಗ್ಗೆ ಈ ಎರಡು ಶಬ್ದಗಳನ್ನು ತಗೊಂಡಿದ್ದೀನಿ, ಕಾರ್ಯ ಮತ್ತು ಕಾರಣ. ಉಂಟಾದದ್ದು ಕಾರ್ಯ, ಉಂಟಾದದ್ದು ಕಾರ್ಯ. ಹೇಗುಂಟಾಯಿತು? ಕಾರಣ. ಹೇಗುಂಟಾಯಿತು ಗುಲಾಬ್ ಜಾಮೂನ್? ಕಾರ್ಯ. ಹೇಗುಂಟಾಯಿತು ಅದು? ಹಿಟ್ಟೋ, ಖವಾನೋ, ಅಥವಾ ಏನಾಗುವಲ್ಲ, ರೆಡಿಮೇಡ್, ರೆಡಿಮಿಕ್ಸ್, ಎಂ ಟಿ ಆರ್ ರೆಡಿಮಿಕ್ಸ್. ಕಾರ್ಯ ಅದು, ಕಾರ್ಯ. ಠೀಕ. ಈಗ ಈಶ್ವರ ಎನ್ನುವ ಉಪಾಧಿ, ಇನ್ನು ಕಾರಣ ಉಪಾಧಿ. ಜೀವ ಏನು? ಪಾರ್ಟ್ ಆಫ್ ದಿ ವರ್ಲ್ಡ್, ಪಾರ್ಟ್ ಆಫ್ ದಿ ಕ್ರಿಯೇಷನ್. ಕ್ರಿಯೇಷನ್ ಇಸ್ ಆಲ್ರೆಡಿ ಕ್ರಿಯೇಟೆಡ್. ಯು ಆರ್ ಕ್ರಿಯೇಟೆಡ್, ಯುವರ್ ಬಾಡಿ ಈಸ್ ಕ್ರಿಯೇಟೆಡ್. ಎಲ್ಲ ಉಂಟಾಗಿದೆ, ಉಂಟಾಗಿದೆ. ಹೀಗಾಗಿ ನಾವು ಹೇಳಿದ ಹಾಗೆ ಈ ಶರೀರ ಯಾಕೆ ಕೇಳೋದಿಲ್ಲ ಅಂದ್ರೆ ಉಂಟಾಗಿದೆ. ಅದಕ್ಕೆ ಸ್ವಲ್ಪ ಮೆಥಡ್ ಹೇಳ್ಕೊಡ್ತಾರೆ, ಹಿಂಗ ಮಾಡು, ಹಿಂಗ ಮಾಡು. ಅವ್ರು ಹೇಳಿದಾಗ ನಾವು ಕೇಳಿಲ್ಲ ಅಂದ್ರೆ ಅಲ್ಲಿ ಕ್ಯಾಚು, ಇಲ್ಲಿ ಕ್ಯಾಚು. ಯಾಕೆ? ಯಾಕೆಂದ್ರೆ ಉಂಟಾಗಿದೆ. ಹೀಗೆ ಕಾಂಪ್ಲೆಕ್ಷನ್ ಇರಬೇಕು, ಹೀಗೆ ನಿನ್ನ ಮೂಗಿರ್ಬೇಕು, ಹೀಗೆ ನಿನ್ನ ಕಣ್ಣಿರ್ಬೇಕು, ಹೀಗೆ ನಿನ್ನ ಭುಜ ಇರಬೇಕು, ನಿನ್ನ ಶೋಲ್ಡರ್ ಇದೇ ಥರ ಇರಬೇಕು. ಅನ್ಯಥಾನೆ ಬಯಸಿದ್ರೆ ಶೋಲ್ಡರ್ ಫ್ರೋಜನ್ ಶೋಲ್ಡರ್ ಆಗಿ. ನಮ್ಮಲ್ಲಿ ಯಾರಿಗೆ ಆಗಿತ್ತು ಹೀಗೆ ಫ್ರೋಜನ್ ಶೋಲ್ಡರ್ಸ್? ಡೋಂಟ್ ಪ್ಲೇ ವಿತ್ ದಿ ವರ್ಲ್ಡ್ ಅವೈಲಬಿಲಿಟಿ, ಯು ಮೇನ್ ಅವೈಲಬಿಲಿಟಿ, ಯು ಡೋಂಟ್ ಪ್ಲೇ ವಿತ್ ಅಡ್ಜಸ್ಟ್ ಯೂಸ್. ಯಾರ್ಯಾರ ಜೊತೆನೂ ಅಡ್ಜಸ್ಟ್ ಮಾಡ್ಕೋತೀವಿ. ಯೂಸ್ ಫೋಟೋಸ್ ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಿರ್ತಾರೆ, ಅವ್ರ ಜೊತೆ ಅಡ್ಜಸ್ಟ್ ಆಗ್ತೀವಿ. ಈ ಪ್ರಪಂಚ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕಾಗುದಿಲ್ಲ. ಉರುಳುವ ಬಂಡೆಯನ್ನ ಉರುಳಲಿಕ್ಕೆ ಬಿಟ್ಟುಬಿಡಿ. ಉರುಳುವ ಬಂಡೆಯನ್ನ ತಡೆಯುವ ಪ್ರಯತ್ನ ಮಾಡಿದ್ರೆ ನೀವು ಉರುಳುವ ಬಂಡೆಯನ್ನ ತಡೆಹಿಡಿಯುವ ಶಕ್ತಿ ಈಶ್ವರನಿಗೆ ಮಾತ್ರ ಇದೆ. ಯು ವಾಂಟ್ ಟು ಸೀ ಇಟ್, ಗೋ ಅಂಡ್ ಸೀ ಇನ್ ಕೇದಾರ್. ಎಂತ ಹಿಮದ ಬಂಡೆ ಹಿಂದಿನಿಂದ ಬಂದ್ರೆ ಒಂದು ಕೇದಾರೇಶ್ವರ ಸ್ಟಾಪ್ ಲೈಟ್, ಅದರ್ವೈಸ್ ಟೆಂಪಲ್ ಬೈ ಗಾನ್ ಸ್ಮಾಶ್ಡ್ ಹ್ಯೂಸ್ ಅಂತ ನೀ ಎಲ್ಲ ದೇವಸ್ಥಾನ ಹತ್ರ ಒಂದು ಬಂಡೆ ಉರುಳಿಸ್ಬೇಡ. ಜೀವ ಜಗತ್ತು ಈಶ್ವರ ಜಗತ್ತು, ಜೀವ ಈ ಕಾರ್ಯ ಉಪಾಧಿ, ಈಶ್ವರ ಕಾರ್ಯ. ಠೀಕ್, ನೆಕ್ಸ್ಟ್ ನೋಡ್ರಿ. ಈ ಎರಡು ಉಪಾಧಿಗಳಲ್ಲಿ ನಾವು ವಿವೇಚನೆಯನ್ನ, ಚಿಂತನೆಯನ್ನ, ವಿವೇಕವನ್ನ ನಾವು ಕಿಂಚಿತ್ತಾದರೂ ಕುಳಿತುಕೊಂಡು ಆಲೋಚನೆ ಮಾಡಿದ್ದಾದರೆ ನಮಗೆ ಬಂಧನ ಎಲ್ಲಾಗಿದೆ, ಬಂಧನ ಹೇಗಾಗಿದೆ ಅನ್ನೋದು ನಮಗೆ. ಸಾವಿರಾರು ಮೈಲು ದೂರದಿಂದ ಪ್ರವಾಸ ಮಾಡಿ ಇಲ್ಲಿ ಬರಬೇಕಾದ್ರೆ, ಒಂದು ಯಾತ್ರೆಗಾದ್ರೂ ಬರಬೇಕು, ಇಲ್ಲಿ ಹೋದ್ರೆ ಜ್ಞಾನಕ್ಕಾದ್ರೂ ಬರ್ಬೇಕು. ಜ್ಞಾನಕ್ಕೆ ಬಂದು ಯಾತ್ರೆ ಮಾಡ್ಕೊಂಡು ಹೋಗುವ. ನಾನು ವಾಪಸ್ ಇನ್ನೊಂದು ಮಾತು ಹೇಳ್ತೇನೆ, ಯಾತ್ರೆಗೆ ಬಂದಾಗ ಮನಸ್ಸು ಬುದ್ಧಿನ ತೆರೆದಿಟ್ಬಿಟ್ರೆ ಜ್ಞಾನ ತಾನೇ ಪ್ರವೇಶ ಆಗ್ತದೆ. ಆದ್ರೆ ಜ್ಞಾನಕ್ಕಾಗಿ ಬಂದಾಗ ಜ್ಞಾನಕ್ಕೆ ಮಾತ್ರ ಮೀಸಲಾಗಿರುತ್ತೆ, ನೀವು ಮಧ್ಯ ಮಧ್ಯದಲ್ಲಿ ಮೀಸಲಾಗಿ ಇಡುವುದಿಲ್ಲ. ಒಳಗೆ ಕೂತಿಗಳು ಅದಕ್ಕೆ ನಾನು ಒಂದು ಸ್ಫೂರ್ತಿ ಅವಕಾಶ ಮಾಡ್ಕೊಟ್ಬಿಡ್ತೀನಿ, ಕುಣಿಸ್ಕೊಡಿ ಎಲ್ಲ ಕೂತಿಗಳೆಲ್ಲ ಹೋಗಿ ಬಂದ್ರು ಅವ್ರು ಎಲ್ಲ ಕಡೆ ಹೋಗಿ ಬಂದ ಮತ್ತೆ ಮುಂದೊಂದು ಮೂರ್ನಾಲ್ಕು ದಿವಸ ಎಲ್ಲೂ ಕುಣಿದಾಡೋಂಗಿಲ್ಲ. ಜ್ಞಾನ ಬಾಗಿಲು ಯಾವತ್ತೂ ತೆರೆದಿಡಬೇಕು. ನಮ್ಮ ಹೃದಯದ ಬಾಗಿಲು, ನಮ್ಮ ಬುದ್ಧಿಯ ಬಾಗಿಲನ್ನ ಯಾವತ್ತೂ ಜ್ಞಾನಕ್ಕಾಗಿ ತೆರೆದಿಡಬೇಕು. ಗ್ಲೈಡಿಂಗ್ ಸಹಜವಾಗಿ ಒಳಗಡೆ ಏನಾಗ್ತದೆ, ಪ್ರವೇಶವಾಗ್ತದೆ, ಕಾಲಾಂತರದಲ್ಲಿ ಡೈಜೆಷನ್ನು ಆಗ್ತದೆ. ಅದ್ರ ಬಗ್ಗೆ ಇಲ್ಲ, ನಾವು ಈಗ ಸಾಕಷ್ಟು ಕೇಳಿದೀವಿ, ಇನ್ ಮುಂದೆ ಡೈಜೆಸ್ಟ್ ಮಾಡ್ಕೋತೀವಿ. ಇದು ಪಟ್ಟಲ್ಲ ಡೈಜೆಸ್ಟ್ ಮಾಡ್ಕೊಳ್ಳಿ, ನೀವು ಅರ್ಥ ಯಾಕೆ ಮಾಡ್ಕೊಳ್ಳಿಲ್ಲ, ನೀವು ಜಸ್ಟ್ ಅಲೌ ಯುವರ್ ಪ್ರೊಫೆಸರ್ಸ್, ಯುವರ್ ಲೆಕ್ಚರರ್ಸ್, ಪ್ರವಚನಕಾರರು, ವ್ಯಾಖ್ಯಾನಕಾರರು, ಶಾಸ್ತ್ರಗಳು, ಪ್ರಮಾಣಗಳು, ಏನೇನು ವಿಷಯಗಳನ್ನು ನಿಮಗೆ ಕೊಡ್ತಾರೋ ಆ ವಿಷಯಗಳನ್ನ ಜಸ್ಟ್ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳ್ರಿ, ಮತ್ತೆ ಕೇಳ್ರಿ, ಮತ್ತೆ ಕೇಳ್ರಿ. ಸಹಜವಾಗಿ ನೀವು ಅದನ್ನು ಉಳಿದಕ್ಕೆ ಶುರು ಮಾಡ್ತೀರ, ನಿಮ್ಮಲ್ಲಿ ನೀವು ಆ ಬದಲಾವಣೆಯನ್ನು ಗುರುತಿಸ್ತೀರ. ಸ್ವಾಮಿ ನನಗೆ ನನ್ನ ಬದಲಾವಣೆ ಗೊತ್ತಾಗಿದೆ, ನಾವು ಅಕ್ಕಪಕ್ಕದವರಿಗೆ ಬದಲಾವಣೆ ಏನೆಂದು ಗೊತ್ತಾಗ್ತಾ ಇಲ್ಲ. ಏನು ಅಕ್ಕಪಕ್ಕದವರಿಗೆ ಬದಲಾವಣೆ ಗೊತ್ತಾಗಬೇಕಂತ ನಿಯಮ ಇಲ್ಲ, ನನ್ನಲ್ಲಿ ಆಗುವ ಬದಲಾವಣೆ ನನಗೆ ಗೊತ್ತಾಗಲ್ಲ. ಶ್ರದ್ಧೆಯಿಂದ ಶ್ರವಣಾದಿಗಳನ್ನು ಮಾಡು, ಏನು ಶಾಸ್ತ್ರಗಳನ್ನು ಶ್ರವಣ ಯಾಕೆ ಮಾಡಬೇಕು, ಜ್ಞಾನಕ್ಕೋಸ್ಕರ. ಹಾ, ಜ್ಞಾನಕ್ಕೋಸ್ಕರ, ಜ್ಞಾನಕ್ಕೋಸ್ಕರವಾಗಿ ನಾವು ಶ್ರವಣಾದಿಗಳನ್ನು ಮಾಡಬೇಕು ಅಂತ ಒಂದು ಸುಂದರವಾದ ಹೇಳಿಕೆ ನೀವು ಕೊಟ್ರಿ. ಏನನ್ನ ಶ್ರವಣ ಮಾಡಬೇಕು, ಏನನ್ನ ಶ್ರವಣ ಮಾಡಬೇಕು, ಫಿಸಿಕ್ಸ್ ಅನ್ನ, ಕೆಮಿಸ್ಟ್ರಿ ಅನ್ನ, ಮ್ಯಾಥ್ಸ್ ಅನ್ನ, ನಾವು ಅನೇಕ ಅನೇಕ ಅಕಾಡೆಮಿಕ್ ಸಬ್ಜೆಕ್ಟ್ಗಳನ್ನ ಸಾಕಷ್ಟು ಓದಿದ್ದೀವಿ, ಸಾಕಷ್ಟು ಶ್ರವಣ ಮಾಡಿದ್ದೀವಿ, ಸಾಕಷ್ಟು ಲೆಕ್ಚರ್ಸ್ಗಳನ್ನು ಕೇಳಿದ್ದೀವಿ, ಸಾಕಷ್ಟು ನೋಟ್ಸ್ ಬರ್ಕೊಂಡಿದ್ದೀವಿ, ಸಾಕಷ್ಟು ಯೂನಿವರ್ಸಿಟಿ ಎಂಟ್ರಿ ಪಡ್ಕೊಂಡಿವಿ. ಹಾ ಹಿ ಹೂ ಹಾ, ಅವೆಲ್ಲ ಆಬ್ಜೆಕ್ಟಿವ್ ನಾಲೆಜ್, ವಿಷಯಾಧಾರಿತ ಜ್ಞಾನ, ಶಬ್ದ ಸ್ಪರ್ಶ ರೂಪ ರಸ ಇವು ವಿಷಯ, ಇವುಗಳ ಬಗ್ಗೆ ವೆರೈಟೀಸ್ ಆಫ್ ಎನ್ಕ್ವೈರೀಸ್, ಅವುಗಳ ಬಗ್ಗೆ ರಿಸರ್ಚ್. ನೀನು ಮಾಡುವ ರಿಸರ್ಚು, ನೀನು ಮಾಡುವ ಎನ್ಕ್ವೈರಿ, ನೀನು ಮಾಡುವ ಜಿಜ್ಞಾಸ, ಎಲ್ಲ ಆಬ್ಜೆಕ್ಟ್ ಜಿಜ್ಞಾಸ, ಇದು ಏನು, ಇದು ಏನು, ಇದು ಏನು, ಇದು ಏನು, ಇದು ಏನು, ಇದು ಏನು, ಇದು ಏನು, ಇಷ್ಟೆಲ್ಲ ಇದು ಇದುಗಳನ್ನು ನೀನು ಓದ್ತಾ ಬರೀತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ, ಉದಾಹರಣೆಗೆ ಕಪ್ಪೆ, ಇದು ಕಪ್ಪೆ, ಆಮೇಲೆ ಡೈಸೆಕ್ಟ್ ಮಾಡ್ತಾರೆ, ಇದು ಕಪ್ಪೆಯ ಹೃದಯ, ಇದು ಕಪ್ಪೆಯ ಲಂಗ್ಸು, ಇದು ಕಪ್ಪೆ ಒಳಗಿರುವಂತ ಸಿಸ್ಟಮು, ಇದು ಕರಳು. ಅಪ್ಪ ನಾವು ಈಗ ಯಾವ ಜ್ಞಾನ ಆದ ಇವನಿಗೆ? ಇವನೇನಾದ್ರೂ ಕಪ್ಪೆ ಆದ್ನ? ಕಪ್ಪೆ ಜ್ಞಾನ ಪಡೆದ್ರೆ ಕಪ್ಪೆ ಆಗೋದಿಲ್ಲ. ಕೆಮಿಸ್ಟ್ರಿ ಜ್ಞಾನ ಪಡೆದ್ರೆ ಕೆಮಿಸ್ಟ್ರಿ ಆಗೋದಿಲ್ಲ. ಮ್ಯಾಥ್ಸ್ ಜ್ಞಾನ ಪಡ್ಕೊಂಡ್ರೆ ಮ್ಯಾಥ್ಸ್ ಆಗೋದಿಲ್ಲ. ತಿಳ್ಕೊಳ್ಳಿ ತಿಳ್ಕೊಳ್ಳಿ, ನಮಗೆ ಇವತ್ತಿನವರೆಗೂ ಎಷ್ಟೆಷ್ಟು ಜ್ಞಾನಗಳು ಅಂತ ಲಭ್ಯ ಇವೆಯೋ ಅವಷ್ಟು ಜ್ಞಾನಗಳು ಸಂಗ್ರಹ ಮಾತ್ರ ವಿನಃ ನನ್ನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ನನ್ನನ್ನೇ ಬದಲಿಸುವ ವಿದ್ಯಾ ಒಂದೇನಾದರೂ ಇದ್ದರೆ ಆ ಜ್ಞಾನವನ್ನು ಶ್ರವಣ ಮಾಡ. ಇದೇನು ಬಂತು ಸ್ವಾಮಿ? ಅವುಗಳನ್ನು ಶ್ರವಣ ಮಾಡಬೇಕಾದ್ರೆ, ಪಿ ಎಚ್ ಡಿ ಮಾಡಬೇಕಾದ್ರೆ ನಮಗೆ ಗೈಡ್ ಬೇಕು. 3 ವರ್ಷ 4 ವರ್ಷ ರಿಸರ್ಚ್ ಮಾಡಬೇಕು, ಥೀಸಿಸ್ಗಳನ್ನು ಬರೀಬೇಕು, ಅಗಾಧವಾಗಿ ಕಷ್ಟಪಡಬೇಕು. ಅಷ್ಟೆಲ್ಲ ಆದಮೇಲೆ ಪಿ ಎಚ್ ಡಿ. ಎದರೊಳಗೆ ಪಿ ಎಚ್ ಡಿ? ಪಿ ಎಚ್ ಡಿ ಕಪ್ಪೆ ಅಂತಾರೆ. ಆದ್ರೆ ನನ್ನ ಒಂದು ಅನುಭವದ ಮಾತು ನಾನು ಹೇಳುತ್ತೇನೆ. ಜಿರ್ಲೆ ಒಳಗೆ ಪಿ ಎಚ್ ಡಿ. ಇಲ್ಲಿ ಮುಂದೆ ಕೂಡ್ತಾ ಇದ್ರು, ಆ ತಾಯಿ ಕೇಳಿದೆ, ಏನ್ ಪಿ ಎಚ್ ಡಿ ಮಾಡ್ತೀಯ? ಜಿರ್ಲೆ ಮೇಲೆ ಪಿ ಎಚ್ ಡಿ ಮಾಡ್ತೀನಿ. ಜಿರ್ಲೆ ಮೇಲೆ ಪಿ ಎಚ್ ಡಿ, ಅದೇನ್ ಮಹಾ ಮಾಡೋದು ಅಂತ ನಾವು. ಹಾಗನ್ಬೇಡಿ ಸ್ವಾಮೀಜಿ, 400 varieties ಆಫ್ ಜಿರ್ಲೆ ಅವೈಲೇಬಲ್. ಈ 400 ನೊಳಗೆ ನೀನು ಯಾವ ಜಿರ್ಲೆ ಮೇಲೆ ಮಾಡ್ತೀಯ? ಒಂದೇ ಒಂದು ಜಿರ್ಲೆ ಸ್ವಾಮೀಜಿ, ಅದು ಇಂಡಿಯಾದಲ್ಲಿ ಸಿಗೋದಿಲ್ಲ, ಅದು ಸೌತ್ ಆಫ್ರಿಕಾದಲ್ಲಿ ಸಿಗುತ್ತದೆ, ಅಲ್ಲಿ ಜಂಗಲ್ನ ಸಿಗ್ತದೆ. ಆ ಜಿರ್ಲೆ ಮೇಲೆ ನಾನು ಬೆಂಗಳೂರಿನಲ್ಲಿ ಪಿ ಎಚ್ ಡಿ ಮಾಡ್ತೀನಿ. ನಾನು ವಿಚಾರ ಮಾಡಿದೆ, 399 ಜಿರ್ಲೆ ಇನ್ನೂ ಬಾಕಿ ಅವ. ಅಂದ್ರೆ ಈವರೆಗೂ ನೀನು ಅಭ್ಯಾಸ ಮಾಡಿದ್ರ ಫಲ ಒಂದು ಜಿರ್ಲೆ ಜ್ಞಾನ ಆಯ್ತು. ಹೌ ಲಿಮಿಟೆಡ್ ಯು ನೋ ದಟ್. ಯಾವ ಜ್ಞಾನವನ್ನು ಹೊಂದಿದ್ದಾದರೆ ನನ್ನ ಎಲ್ಲ ಲಿಮಿಟೇಷನ್ಸ್ಗಳನ್ನು ತೆಗೆದುಹಾಕಿಬಿಡುತ್ತದೆ. ತಿಳಿಯಲಿಲ್ಲ ಎನ್ನುವ ನೋಡಿಲ್ಲ, ತಿಳಿದುಕೊಂಡದ್ದರಲ್ಲಿ ಅಭಿಮಾನ ಇಲ್ಲ. ತಿಳುವಳಿಕೆಯನ್ನ, ಅನಂತವಾದ ತಿಳುವಳಿಕೆಯನ್ನ ತಿಳಿವಿನ ರೂಪದಲ್ಲಿ ಬಿಟ್ಟುಬಿಡ್ತದ್ದು ನನ್ನ. ಯಾವ ಬಂಧನಗಳಿಗೆ ಸಿಲುಕಾಕದೇ ಇದ್ದಂತಹ, ಯಾವ ಪರಿಮಿತಿಗಳಿಗೂ ಒಳಪಡದೇ ಇದ್ದಂತಹ, ಯಾವ ನೋವು ದುಃಖ ಆಘಾತ ಅಪಾಯಿಂಟ್ಮೆಂಟ್ ಡಿಸಪಾಯಿಂಟ್ಮೆಂಟ್ ಯಾವುದಕ್ಕೂ ಒಳಪಡದೇ ಇದ್ದಂತಹ ಪವಿತ್ರವಾದ ನಿನ್ನ ಇರುವಿಕೆಯನ್ನು ನಿನ್ನಂತೆ ಇರಲಿಕ್ಕೆ ಬಿಡ್ತದೋ ಅಂಥ ಜ್ಞಾನವನ್ನು ಶ್ರವಣ. ಅಂತಜ್ಞಾನ ಏನು ಸ್ವಾಮಿ? ಅಂತಜ್ಞಾನ ಒಂದಿದೆಯಾ? ಇದೆ ಇದೆ, ಅದೇ ಆತ್ಮಜ್ಞಾನ. ನಾನು ಯಾರು? ನನ್ನ ಸ್ವರೂಪ ಏನು? ನಾನು ನಾನೆಂದು ಪುಟಿಯುವುದು ನಾನ? ನಾನು ನಾನು ಎಂದು ಹೇಳಿಕೊಳ್ಳುವುದು ನಾನ? ಅದೇನು ನಾನು? ಕೂಸಿನಲ್ಲಿ ಎಲ್ಲ ಹಂತಗಳಲ್ಲಿ ಕೂಡ ನಾನು ನಾನು ನಾನು ನಾನು, ಹಗಲು ರಾತ್ರಿ ಕನಸಿನಲ್ಲಿ ಕೂಡ ನಾನು ನಾನು ನಾನು. ಏನಿಲ್ಲ ನಾನು, ಬೇರೆ ಇನ್ನು ಯಾವ ಇಂದ್ರಿಯಗಳಿಂದಲೂ ಪ್ರಮಾಣಗಳಿಂದಲೂ ಕೂಡ ಅದನ್ನು ತಿಳ್ಕೊಳಿಕ್ ಆಗೋದಿಲ್ಲ. ಅದನ್ನ ಪ್ರತ್ಯಕ್ಷಾದಿ ಪ್ರಮಾಣಗಳು ಅಂತ ಕರೀತಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 5 ಪ್ರಮಾಣಗಳಲ್ಲಿ ಇಡೀ ಜಗತ್ತು ವ್ಯವಹಾರ ಮಾಡುತ್ತದೆ. ಆ 5 ಪ್ರಮಾಣಗಳಿಗೂ ಈ ನಾನು ಒಳಪಡುವ. ನಾನು ಕಣ್ಣಿಗೆ ಕಾಣೋದಿಲ್ಲ, ನಾನು ಕೈಯಿಂದ ಮುಟ್ಟಿ ಬರೋದಿಲ್ಲ, ನಾನುವಿನಿಂದ ಎಲ್ಲ ಮುಟ್ಟುತ್ತೇನೆ, ಆದ್ರೆ ನಾನು ನನ್ನನ್ನು ಮುಟ್ಲಿಕ್ಕಾಗೋದಿಲ್ಲ. ಈ ನಾನುವಿನ ಜ್ಞಾನ ಪಡೆಯೋದು ಹೇಗೆ? ನಮಗಿರುವಂತಹ ಅವಕಾಶ ಒಂದೇ ಒಂದು, ಈ 5 ಪ್ರಮಾಣ ಬಿಟ್ಟುಕೊಟ್ಟು ಇನ್ನೊಂದು 6ನೇ ಪ್ರಮಾಣ ಒಂದಿದೆ, ಅದಕ್ಕೆ ಶಾಸ್ತ್ರ ಪ್ರಮಾಣ ಅಂತ ಕರೀತಾರೆ. ಶಾಸ್ತ್ರ ಪ್ರಮಾಣ. ಅದು ಹಲವಾರು ಜೀವನ ಹಲವಾರು ಮುಖಗಳನ್ನ, ಭಗವಂತನ ಹಲವಾರು ಮುಖಗಳನ್ನ, ಜಗತ್ತಿನ ಹಲವಾರು ಮುಖಗಳನ್ನ ಚಿಂತನೆ ಮಾಡಲಿಕ್ಕೆ ತೊಡಗಿಸ್ತದೆ. ಆ ಮೂಲಕವಾಗಿ ಇವು ಯಾವೂ ಸತ್ಯ ಅಲ್ಲ ಅನ್ನೋದನ್ನು ತೋರಿಸಿಕೊಡ್ತದೆ. ಒಂದು ಹಗ್ಗ ಇದೆ, ಮಬ್ಬುಗತ್ತಿನಲ್ಲಿ ಕಾಲಿಡುತ್ತೇವೆ, ಹಾವು ಅಂತ ಬೆಚ್ಚಿ ಬೀಳುತ್ತೇವೆ. ನಂತರ ಮನೆ ಜನ ಎಲ್ಲ ಹಾವಂತ ಇಲ್ಲ ಇಲ್ಲೇ ಇತ್ತಂತೆ, ಅಲ್ಲಿತ್ತಂತೆ, ಇಲ್ಲಿತ್ತಂತೆ ಅಂತೇಳಿ ಏನ್ ಮಾಡ್ತಾರೆ, ಟಾರ್ಚ್ ಲೈಟ್ ಅಥವಾ ಲೈಟೋ ಬೆಳಕೋ ಯಾವುದೋ ಹುಡುಕೋ ಪ್ರಯತ್ನ ಮಾಡ್ತಾರೆ. ಸತ್ಯ ಹೇಳ್ರಿ, ಹಾವು ಹುಡುಕ್ತಾರ ಹಗ್ಗ ಹುಡುಕ್ತಾರೆ? ಏನ್ ಹುಡುಕ್ತಾರೆ? ಹಾವನ್ನು ಹುಡುಕ್ತಾ ಇದ್ದಾರೆ. ಆ ಹಾವನ್ನು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಅವ್ರಿಗೇನ್ ಕಾಣಿಸ್ತದೆ ಅಲ್ಲಿ? ಅರ್ಥ ಮಾಡ್ಕೊಳ್ರಿ, ಹಾವು ಕಾಣೋದಲ್ಲ, ಸರಿಯಾಗಿ ನಿಮ್ ಬ್ಯಾಟ್ರಿ ಕೆಲಸ ಮಾಡಿಲ್ಲ ಅಂತ ಕಾಣುತ್ತೆ. ಸರಿಯಾಗಿ ಬ್ಯಾಟ್ರಿ ಕೆಲಸ ಮಾಡಿದ್ರೆ ನಮ್ಗೆ ಕಾಣೋದೇನಲ್ಲಿ ಮಾತ್ರ ಕಾಣುತ್ತೆ. ಹಾಗೆ ಉಪನಿಷತ್ತುಗಳು ನಮಗೆ ಕೆಲವೊಂದು ವಿಶಿಷ್ಟವಾದ ಶಬ್ದಗಳನ್ನ, ವಿಶಿಷ್ಟವಾದ ವಾಕ್ಯಗಳನ್ನ ಬೋಧಿಸ್ತವೆ. ಆ ಬೋಧಿಸುವ ಹಂತದಲ್ಲಿ ಜೀವ, ಜೀವನ ಜಗತ್ತು, ಈಶ್ವರ, ಈಶ್ವರನ ಜಗತ್ತು, ಅನೇಕ ಮುಖಗಳು, ಅದು ಇದು ಅಂತ ಹೇಳಿದಲ್ಲ, ಅವೆಲ್ಲ ವಿಷಯಗಳ ಬಗ್ಗೆ ಚಿಂತನೆ ಮಾಡಿಸ್ತವೆ. ಹೌ ಫಾರ್ ಇಟ್ ಇಸ್ ರೈಟ್ ಅನ್ನೋದನ್ನು ಕೂಡ ಹೇಗೆ ವಿಚಾರ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತವೆ. ನೀವು ಸುಮ್ಮನೆ ಕೂತ್ಕೊಂಡು ಕೇಳಿದ್ರೆ ವಿಚಾರನ ತಾವ ಮಾಡಿಸ್ತವೆ. ನಾವು ಸುಮ್ಮನೆ ಕೂತ್ಕೊಂಡು ಕೇಳಂಗಿಲ್ಲ, ಅಲ್ಲಿ ಓದಿದ್ವಲ್ಲ, ಇಲ್ಲಿ ಕೇಳಿದ್ವಲ್ಲ, ಟಿ ವಿಯಾಗ ಒಂದು 20 ಉಪನ್ಯಾಸ ಕೇಳಿದ್ವಿ, ಅವರೆಲ್ಲ ಹಂಗೆ ಹೇಳಾರ, ಇವ್ರು ಯಾಕೆ ಹಿಂಗೆ ಹೇಳಾರ, ಈಗ ನೀವೇನು ಕೇಳಿಕತ್ತೀರಿ, ಅವರೆಲ್ಲ ಹೆಂಗೆಂಗೆ ಹೇಳ್ಯಾರ ಅನ್ನೋದನ್ನು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ಹೀಗಾಗಿ ಒಳಗೆ ಹೋಗೋದಿಲ್ಲ. ಎಂಟಿ ದರ್ಶನ ದೌಶ ಬಿಫಿಲ್ ಬೈಬಲ್ ಹೇಳ್ತದೆ. ಖಾಲಿ ಮಾಡು, ಎಲ್ಲ ಗ್ಲೈಡಿಂಗ್ ಎಲ್ಲ ಒಳಗೆ ಹೋಗ್ತದೆ. ನಾವು ಪೂರ್ವಗ್ರಹರಾಗಿ ಕೂಡ್ತೇವೆ. ಆ ವಾಕ್ಯಗಳನ್ನ ಮಹಾವಾಕ್ಯಗಳು ಅಂತ ಕರೀತಾರೆ, ಅವಕ್ಕೆ ಶಾಸ್ತ್ರ ಪ್ರಮಾಣ ವಾಕ್ಯಗಳು ಅಂತ ಕರೀತಾರೆ. ಈ ಪ್ರಮಾಣ ವಾಕ್ಯಗಳು, ಈ ಮಹಾವಾಕ್ಯಗಳನ್ನ ನಾವು ಶ್ರವಣ ಮಾಡಬೇಕು. ಈ ಶ್ರವಣ ಮಾಡೋದಾದ್ರೂ ಕೂಡ ಎಷ್ಟು ವಿಚಿತ್ರ ಇದೆ ಅಂದ್ರೆ, ಮಾಡೋಣ ಸ್ವಾಮಿ ಶ್ರವಣ ಮಾಡೋಣ, ಆದ್ರೆ ನಾವು ಶ್ರವಣ ಮಾಡಿದ ವಾಕ್ಯಗಳು ವ್ಯವಹಾರದಲ್ಲಿ ಪ್ರಯೋಗಿಸುವ ಎಲ್ಲ ವಾಕ್ಯಗಳಂತೆ ಇರ್ತಾವಲ್ಲ. ಅಲ್ಲೂ ಕೂಡ ನಮ್ಮ ಕಾಲೇಜ್ನಲ್ಲಿ ಹಿಂಗೆ ಹೇಳ್ತಾರೆ, ಏಯ್ ಲಕ್ಷ ಕೊಟ್ಟು ಕೇಳೋ ಅಂತಾನೆ ಹೇಳ್ತಿದ್ರು. ಇಲ್ಲಿ ಬಂದಾಗ ನೀವು ಅದನ್ನು ಹೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ, ನಾ ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಅಂತ ನೀವು ಅಂತೀರಿ. ಎಲ್ಲ ಒಂದೇ. ಅಲ್ಲಿ ಯಾಕೆ ಆ ಥರ ಜ್ಞಾನ ಆಗ್ತದೆ, ಇಲ್ಲಿ ಯಾಕೆ ಈ ಥರ? ಶಬ್ದಗಳು ಶಬ್ದಗಳೇ ಆದರೂ ಕೂಡ ಶಬ್ದಗಳನ್ನು ಪ್ರಯೋಗಿಸುವ ಕಲೆ, ಮೆಥಡಾಲಜಿ ಇನ್ ಯೂಸಿಂಗ್ ದಿ ವರ್ಡ್ಸ್. ಶಬ್ದಗಳು ಪ್ರಯೋಗಿಸಲ್ಪಡ್ತವೆ ಯಾರಿಂದ? ಗುರುಗಳಿಂದ. ಶಬ್ದಗಳು ಪ್ರಯೋಗಿಸಲ್ಪಡ್ತವೆ, ಅವರೊಂದು ವಿಶಿಷ್ಟವಾದ ರೀತಿಯಲ್ಲಿ ಪ್ರಯೋಗ ಮಾಡಿದಾಗ ಅದು ತನ್ನ ಕೆಲಸ ತಾನು. ಸೊಸೆ ಹೇಳ್ತಾಳೆ, ಮನೆಯಲ್ಲಿ ಆರ್ತಿ ಮೇಲೆ ಕೂಸು, ಅತ್ತೆ ಮನೆಯವರ ಸ್ವಲ್ಪ ಕೂಸ್ ನೋಡ್ಕೊಡ್ರಿ, ನಾವು ಸಿನಿಮಾಕ್ಕೆ ಹೋಗಿ ಬರ್ತೀವಿ. ಈಕೆ ಅತ್ತಮ್ಮ ಆಯ್ತು ಹೋಗಿ ಬಾಬ, ಮರಿಬೇಡ್ರಿ, ಇನ್ನೊಂದು ಗಂಟೆ ಆದಮೇಲೆ ಈ ಔಷಧ ಮಗುವಿಗೆ ಕೊಡಿಸ್ಬೇಕು. ಸಮಯ ಆಯಿತು, ಅವ್ರು ಹೋದ್ರು, ಈಗ ಔಷಧ ಕುಡಿಸ್ಬೇಕು. ಕೃಷ್ಣನ್ ಕಾಣಂಗಿಲ್ಲ. ಔಷಧ ಕುಡಿಸೋದದ ಅದಕ್ಕೆ ನೆನಪು. ಆಮೇಲೆ ಕೇಳೋದ್ ಮರ್ತ್ಬಿಟ್ಲು ಅತ್ತೆ, ಹೇಗೆ ಕುಡಿಸ್ಬೇಕು? ಸ್ಪೂನ್ನಿಂದಲ್ಲ, ಯಾಕೆ ಕುಡಿಸ್ಬೇಕು? ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರ್ತಿದ್ರು, ಕಮ್ಮ ಕಮ್ಮ ಇಂಗ್ಲಿಷ್ ಬರ್ತಿದ್ರು. ಶೇಕ್ ವೆಲ್ ಬಿಫೋರ್ ಯೂಸ್. ಶೇಕ್ ವೆಲ್ ಬಿಫೋರ್ ಯೂಸ್. ಇವ್ರು ಆ ಕೂಸಿನ ಎತ್ಕೊಂಡು ಶೇಕ್ ಮಾಡಿದ್ದ ವಾಟ್ ಇಸ್ ಟು ಬಿ ಶೇಕ್. ಬೆಡ್ ಮೇಲೆ ಮಲಗಿಸಿ ಓಡಾಡಿಸಿದ್ಲು. ವೆಲ್ ಅಂತ ಬರ್ತಾರೆ, ಶೇಕ್ ವೆಲ್. ಯಾವ್ಯಾವ ರೀತಿಯಾಗಿ ಶೇಕ್ ಎಲ್ಲ ರೀತಿಯಲ್ಲೂ ಶೇಕ್ ಮಾಡಿ ಕೊನೆಗೆ ಹಾಕ್ಲಿಕ್ಕೆ ಹೋದ್ರು ಬೆಳಗ್ಗೆ ಇದೆ. ಶಬ್ದಗಳೇ ಆದರೆ ಪ್ರಯೋಗಿಸುವ ಕಲೆ. ಅದನ್ನು ನಾವು ಮೆಥಡಾಲಜಿ ಅಂತ ಕರಿತೀವಿ, ಸಂಸ್ಕೃತದಲ್ಲಿ ಪ್ರಕ್ರಿಯೆಗಳು ಅಂತ ಕರಿತೀವಿ. ಬೇರೆ ಬೇರೆ ಉಪನಿಷತ್ತುಗಳು ಬೇರೆ ಬೇರೆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನೀವು ಕನ್ನಡದಲ್ಲಿ ನಾನು ಸುಲಭವಾಗಿ ಹೇಳ್ತೀನಿ, ಅದೊಂದು ಕಲೆ. ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬರುತ್ತೆ. ಸರ್ ಮೊದಲು ಆ ಕಲೆಯನ್ನ ಕಲಿಸ್ಬಿಡಿ, ಆಮೇಲೆ ನಾವು ಉಪನ್ಯಾಸ ಕೇಳ್ತೀವಿ. ತದ್ವಿದ್ಯು ಪ್ರಣಿಪಾದೇನ ಪರಿಪಷ್ಟೇನ ಸೇವೆಯ ತೇ ಜ್ಞಾನ ಉಪದೀಕ್ಷಂತಿ ಜ್ಞಾನಿನಃ ತತ್ವದರ್ಶಿನಃ. ಅವರ ಸೇವೆಯನ್ನ ಮಾಡು, ಅವರ ಪಾದದಡಿಯಲ್ಲಿ ಇದ್ದುಕೊಂಡು ಸೇವೆಯನ್ನ ಮಾಡು. ಆ ಪ್ರಯೋಗಿಸುವ ಕಲೆ ತಾನೇ ಬ್ಲೆಸ್ ಮಾಡ್ತಾರೆ. ಇಟ್ ಲ್ಯಾಂಡ್ಸ್ ಇನ್ ಯುವರ್ ಹಾರ್ಟ್, ನಿನ್ನ ಹೃದಯದಲ್ಲಿ ವಾಸ ಮಾಡುತ್ತೆ. ಯು ಆರ್ ಟೋಟಲಿ ಎ ಚೇಂಜ್ ಪರ್ಸನ್. ಈ ರೀತಿಯಾಗಿ ಶಾಸ್ತ್ರಗಳಿಗೆ ಮಹತ್ವ ಇದೆ, ಶಾಸ್ತ್ರದ ಶಬ್ದಗಳಿಗೆ ಮಹತ್ವ ಇದೆ. ಜನ್ಮ ಜನ್ಮಾಂತರಗಳಿಂದ ನನ್ನ ಪರಿಸರದಲ್ಲಿ, ನನ್ನ ಒಳಗೆ, ನನ್ನ ಹೊರಗೆ ಆಗುವ ಬದಲಾವಣೆಗಳಲ್ಲಿ, ನನ್ನ ಕರ್ಮ ಕ್ರಿಯಾ ಕಾರ್ಯ ಫಲಗಳಲ್ಲಿ, ನಾನು ಜೀವ, ನಾನು ಜೀವ, ನಾನು ಜೀವ, ನಾನು ಅಲ್ಪ, ನಾನು ಅತೃಪ್ತ, ನಾನು ಬರ್ತೆ, ವಯ್ಯ ವಯ್ಯ ವಯ್ಯ ವಯ್ಯ ಎಲ್ಲ ಸ್ಯಾಂಕ್ಷನ್ ಮಾಡಿಬಿಟ್ಟಾವ ಪುರಾಣಗಳು ಮೊದಲು ಮಾಡಿಕೊಂಡು. ಏನು ಸ್ಯಾಂಕ್ಷನ್ ಮಾಡ್ಯಾರ? ಯು ಆರ್ ಎ ಪಾಪಿ, ನೀನು ಜೀವ, ನೀನು ಜೀವ ನೋಡು, ನೀನು ಜೀವ, ದುಃಖನೇ ನಿನ್ನ ಸಹಜತೆ, ಈ ರೀತಿ ಒದ್ದಾಡದೆ ನಿನ್ನ ಸಹಜತೆ, ಅದಕ್ಕೆ ನಾರಾಯಣ ನಾರಾಯಣ ಅಂತ ಹೇಳು, ನೀನು ಜೀವ ನೋಡು, ಸಿನಿಮಾ ನೋಡು, ಪುರಾಣ ಓದು, ಕತೆ ಓದು, ಪವಾಡಗಳನ್ನು ಕೇಳು, ಎಲ್ಲದರೊಳಗೆ ಹೇಳೋದು ಒಂದೇ, ಏನಂತಾರೆ? ನೀ ಜೀವ. ಉಪನಿಷತ್ ಒಂದೇ ಹೇಳ್ತದೆ ಜೀವ ಅಲ್ಲ. ಅದಕ್ಕೆ ನಿಮ್ಗೇನು ಅನಿಸ್ತದೆ ಸ್ವಾಮಿ, ನೀವು ಹೇಳುವಾಗೆಲ್ಲ ನಾವು ಜೀವ ಅಲ್ಲ, ನಾವು ಬ್ರಹ್ಮಣಿ ಅಂತ ಅನಿಸ್ತದೆ. ಹೊರಗೆ ಹೋದ ತಕ್ಷಣ ಮತ್ತೆ ಕುಯ್ಯ ಕೊಯ್ಯ ಕೊಯ್ಯ ಯಾಕೆ ಹಾಗನಿಸ್ತದೆ? ಏಕೆಂದ್ರೆ ಸಂಸ್ಕಾರ ಏನಂತೇಳಿ ಜೀವ ಅಜೀವ ಅಜೀವ ಅಜೀವ ಅಜೀವ ಮ್ಯಾ. ಕೆಲವು ಕುರಿ ಸಿದ್ಧಾವು ವಿಧಾನಸೌಧದ ಹೋಗ ಮ್ಯಾ ಅಂತವು, ಕೆಲವು ಕುರಿಗಳು ಪಾರ್ಲಿಮೆಂಟ್ ಮ್ಯಾ ಅಂತವು, ಎಲ್ಲ ಮ್ಯಾ. ಕೊನೆ ಒಂದು ಹುಲಿ ಬರ್ತದೆ, ನೀನ್ ಯಾರನ್ನ ಗೊತ್ತಿಲ್ಲ, ಓಡೋಗ್ಬಿಟ್ಟು ಮ್ಯಾ ಮ್ಯಾ ಹೇಳ್ಕೊಂಡು ಬಂದು ಕೂರ್ ನೋಡಲ್ಲಿ, ನಿನ್ನ ಮುಖ ನೋಡು, ನನ್ನ ಮುಖ ನೋಡು, ಅರೇ ಒಂದೇ ಥರ ಇದೆ. ನಿನ್ನ ಬಣ್ಣ ನೋಡು, ನನ್ನ ಬಣ್ಣ, ಅರೇ ಹೌದಲ್ಲ, ನಿನ್ನ ಹೈಟ್ ನೋಡು, ನನ್ನ ಹೈಟ್ ನೋಡು, ಓ ಹೌದಲ್ಲ, ಈಗ ಹೇಳ, ನೀ ಕುರಿನೋ ಹುಲಿನೋ ಹೇಳ. ಗರ್ಜನೆಗಳು ಓಂ ಬ್ರಹ್ಮಾಸ್ಮಿ, ಗೆದ್ದು ಶಾಸ್ತ್ರ ಪ್ರಮಾಣಗಳು ಅವು ವಾಕ್ಯಗಳಾಗಿದ್ರೂ ಚಿಂತೆ ಇಲ್ಲ, ಶಬ್ದಗಳಾಗಿದ್ರೂ ಚಿಂತೆ ಇಲ್ಲ, ಅವುಗಳನ್ನು ಪ್ರಯೋಗಿಸಬೇಕಾಗ್ತದೆ. ಆಚಾರರ ಮುಖದಲ್ಲಿ ಅವು ಜೀವವನ್ನು ಪಡೀತವೆ. ಹೀಗಾಗಿ ಶಾಸ್ತ್ರ ಅಧ್ಯಯನ ಬಹಳ ಮುಖ್ಯ. ಬೀಗದ ಕೈಗಳು ಯಾಕಿರ್ತವೆ? ಬೀಗದ ಕೈಗಳು ಇರ್ತಾವ ಯಾಕಿರ್ತವೆ? ಹಾಕಲಿಕ್ಕೆ ತೆಗಿಲಿಕ್ಕೆ, ಕರೆಕ್ಟ್. ಈಗ ಬೀಗ ಹಾಕಿದ್ದಾರೆ ಅಂತ ಇಟ್ಕೊ, ಈಗ ತೆಗಿಬೇಕಾರೆ ಏನ್ ಬೇಕು ನಮಗೆ? ಒಂದು ಗೊಂಚನನೇ ಕೊಟ್ಬಿಡ್ತೇನೆ, ಕೀ ಬಂಚ್, ಎಷ್ಟು ಕೀ ಕೊಡ್ತೀನಿ ತೆಗಿ ಸ್ವಾಮಿ. ಹಾಗಾದ್ರೆ ಯಾಕೆ ನೋಡಿ ಎಷ್ಟು ಎಷ್ಟು ಕೀ, ಒಂದು 25 ಕೀ ಇವೆ ಬಾರದು. ಇಲ್ಲ ಸ್ವಾಮೀಜಿ, ಇದರೊಳಗೆ ಯಾವ ಕೀ ಇದಕ್ಕೆ ಸೇರ್ತದೆ ತೋರಿಸ್ಕೊಳ್ಳಿ. 22 ಅಂತ ಹೇಳ್ತೀವಿ, 22 ನಂಬರ್ ತಗೋತಿಲ್ಲ, ನೀವು ಅದನ್ನ ತೆಗಿಲಿಕ್ಕೆ ಹೋಗ್ತಿಲ್ಲ, ಕರೆಕ್ಟಾ? ಮತ್ತೆ ಮತ್ತೆ ನೋಡಿದ್ರೆ 22 22 ಸ್ವಾಮೀಜಿ ಹೇಳಿದ 22 ಇಲ್ಲಿದ್ರು 22 ತೆಗಿಲಿ ಬರೋದಿಲ್ಲ. ಮತ್ತೆ ತೆಗಿಲಿಕ್ಕೆ ಹೋಗ್ತಾನೆ ಬರೋದಿಲ್ಲ, ಮತ್ತೆ ತೆಗಿಲಿಕ್ಕೆ ಹೋಗ್ತಾನೆ ಬರೋದಿಲ್ಲ. ಆವಾಗ ಸ್ವಾಮೀಜಿ ಬರ್ತಾ ಇಲ್ಲ, ಏನ್ ಮಾಡಿದೆಪ್ಪ ನೀನು? ತಂದದೆ ಸ್ವಾಮಿ, ಹಾಕಿದ ಮೆಥೆಡ್. ಈಗಿನ ಕೀಗಳು ಹೇಗೆ ಬಂದ್ರೆ ಲಾಕ್, 2 ಸಲ ತೆಗಿಬೇಕು, 3 ಸಲ ಹಾಕ್ಬೇಕು, ಮತ್ತೊಂದ್ಸಲ ತೆಗಿಬೇಕು, ಆಮೇಲೆ ಒದಿಬೇಕು. ಮೆಥಡಾಲಜಿ. ಇವು ನಿನ್ನ ಹೃದಯದ ಬಾಗಿಲನ್ನ, ನಿನ್ನ ಹೃದಯದ ಬೀಗವನ್ನು ತೆರೆಯುತ್ತದೆ. ಈ ಅಧ್ಯಯನ ನಾವು ಬೆಳಗ್ಗೆ ಹೇಳಿದ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಅಧ್ಯಯನದ ಕೊರತೆ, ಈ ಸಬ್ಜೆಕ್ಟ್ ಎಕ್ಸ್ಪೋಸಿಷನ್ ಏನಿದೆಯೋ ಇದರ ಕೊರತೆ, ಈ ವಿಚಾರಗಳನ್ನು ಸಹಜವಾಗಿ ಸಾಮಾನ್ಯರಲ್ಲಿ ತರುವಂತಹ ಪ್ರಥಮವಾದ ಅತಿ ಶ್ರೇಷ್ಠವಾದ ವಿಶಾಲವಾದ ಇಡೀ ಜಗತ್ತನ್ನೇ ವೇದಿಕೆ ಮಾಡಿಕೊಂಡಂತಹ ಪ್ರಯತ್ನ ಸ್ವಾಮಿ ಚಿನ್ನ. ಇಂದಿನವರೆಗೂ ಆ ಪರಂಪರೆ ಜಗತ್ತಿನಾದ್ಯಂತ 68 ದೇಶಗಳಲ್ಲಿ ಹಂಚಲ್ಪಟ್ಟಿದೆ. ಎಲ್ಲೆಲ್ಲಿಯೂ ಕೂಡ ಜನರಿಗೆ ಈ ಎಕ್ಸ್ಪೋಜರೇ ಇಲ್ಲ. ಇದ್ರೂ ಕೂಡ ಏನಪ್ಪ ಕ್ಲಾಸಿಗೆ ಸರಿಯಾಗಿ ಬರಲೇ ಇಲ್ಲ, ಲೈಟಾಗಿ ಬಂದ್ಬಿಟ್ಟಾರೆ ಸ್ವಾಮೀಜಿ. ಅವ್ರದ್ದು ಉಪನ್ಯಾಸ ನಡೆದಿತ್ತು ಆ ಚಾನೆಲ್ನೊಳಗೆ, ಅದನ್ನು ಕೇಳ್ತಾ ಕೂತಿದ್ದೆ, ಸಮಯ ಹೊತ್ತು ಗೊತ್ತಾಗಿಲ್ಲ. ಹಿಂಗೆ ಮಾತಾಡ್ತಾರೆ ಸ್ವಾಮೀಜಿ, ನಿಮಗೆ ಎಲ್ಲ ಆತ್ಮ ಅನಾತ್ಮ ಪರಮಾತ್ಮ ಜೀವಾತ್ಮ ಇದನ್ನೇ ಮಾತಾಡ್ತಾರೆ, ಅವರು ಇದನ್ನೇ ಮಾತಾಡ್ತಾರೆ, ನೀವು ಇದನ್ನೇ ಮಾತಾಡ್ತೀರಿ, ಆವಾಗ ಇವಾಗ ಅವ್ರು ಕೇಳ್ತೀವಿ, ಆವಾಗ ಇವಾಗ ನಿಮ್ಮ ಕೇಳ್ತೀವಿ, ಕೇಳ್ತಾನೆ ಇರ್ತೀವಿ ನಾವು, ಯಾವಾಗಲೂ ಶ್ರವಣ ಮಾಡ್ತಾನೆ ಇರ್ತೀವಿ. ಸಾಕಲ್ವೇ? ಹಾಳಾಗಿ ಓದಿ ಸಾಕಲ್ ಸಾಕ, ಹಾಳಾಗಿ ಓದಿ. ಯಾರ ದ್ವೈತಗಳಿರಲಿ, ವಿಷ್ಠಾದ್ವೈತಗಳಿರಲಿ, ಶಕ್ತಿವಿಷ್ಠಾದ್ವೈತಗಳಿರಲಿ, ಯಾರೇ ಇರಲಿ, ಎಲ್ಲರ ಬಾಯಿಂದ ಬರುವಷ್ಟು ಸಹಜವಾದ ಶಬ್ದಗಳು ಜೀವಾತ್ಮ ಪರಮಾತ್ಮ ಈಶ್ವರ ಎಲ್ಲ ಶಬ್ದ ಇದ್ದೇ ಇರ್ತವೆ. ಆದರೆ ಆ ಶಬ್ದಗಳನ್ನು ಪ್ರಯೋಗಿಸುವ ಕಲೆ ಅಲ್ಲಿದೆಯಾ? ನಾವು ವಿದ್ಯಾರಣ್ಯರ ಈ ಗ್ರಂಥಗಳಲ್ಲಿ ಆ ಪ್ರಕ್ರಿಯೆಗಳನ್ನು ಇಷ್ಟು ಸುಂದರವಾಗಿ ಹೆಣೆದಿದ್ದಾರೆ, ಇಷ್ಟು ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದ್ರೆ ಎಂಥವರಿಗೂ ಕೂಡ ಅರ್ಥ ಆಗಬೇಕು. ಆ ಥರ ಹೇಳ್ತಾರೆ. ಅದೇ ನೋಡಿ ಹೆಸರು ಹೇಗಿದೆ, ವಿದ್ಯಾರಣ್ಯ, ವಿದ್ಯೆಯ ಅರಣ್ಯ, ಟ್ರೆಸರ್ ಆಫ್ ನಾಲೆಡ್ಜ್. ಮುಂಚಿತ ಎಲ್ಲ ಜಗದ್ಗುರುಗಳು ಶಂಕರಾಚಾರ್ಯ ಹೊರತುಪಡಿಸಿ ಬಾಕಿ ಎಲ್ಲ ಶೃಂಗೇರಿ ಜಗದ್ಗುರುಗಳ ಮೀರಿದಂತಹ ಜ್ಞಾನ ಭಂಡಾರ ವಿದ್ಯಾರಣ್ಯರ ಜ್ಞಾನ. ಹೀಗಾಗಿ ಈ ದ್ವೈತ ವಿವೇಕ ಪ್ರಕರಣವನ್ನು ನಾವೇನು ಆಯ್ದುಕೊಂಡಿದ್ದೇವೆ, ಅಕಸ್ಮಾತ್ತಾಗಿ ಲೈಬ್ರರಿ ಪುಸ್ತಕ ಸಿಕ್ತು ಅಂತ ಆಯ್ದುಕೊಂಡಿದ್ದಲ್ಲ, ಇದು ಉಪನಿಷತ್ತಿನಷ್ಟೇ ಪವಿತ್ರವಾದಂಥ ಗ್ರಂಥ. ಇಲ್ಲಿ ಪ್ರಮಾಣಗಳನ್ನು ಪ್ರಯೋಗಿಸುವ ಕಲೆ ಅತ್ಯಂತ ಸುಂದರವಾಗಿದೆ. ಮುಂದೆ ಹೋದಂತೆ ನಮಗದು ಸ್ಪಷ್ಟವಾಗ್ತಾ ಹೋಗ್ತದೆ. ಸೊ ಈ ಪ್ರಕಾರವಾದ ದ್ವೈತ ಜಿಜ್ಞಾಸ, ದ್ವೈತ ಚಿಂತನೆಯನ್ನು ಮಾಡುವುದರಿಂದ ನಮ್ಮ ನೋವುಗಳು ಏನು, ಆ ನೋವುಗಳಿಂದ ಬಿಡುಗಡೆ ಹೇಗಾಗಬೇಕು ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಸ್ಪಷ್ಟವಾಗ್ತದೆ ಅಂತ ನಾವು ಮೊದಲನೇ ಶ್ಲೋಕವನ್ನು ಪೂರೈಸಿದ್ದೀವಿ. ಈ ಹಲವರಿಗೆ ಈಗಾಗಲೇ ಕ್ಯಾಂಪು, ಈಗಾಗಲೇ ಕ್ಲಾಸಸ್, ಈಗಾಗಲೇ ನಾನಾ ರೀತಿಯಲ್ಲಿ ಸ್ಟಡಿ ಮಾಡಿದವರು ಅವರೆಲ್ಲರಿಗೂ ಅನ್ನಿಸ್ತು, ಸ್ವಾಮೀಜಿ ಇವೆಲ್ಲ ನಮ್ಗೆ ಗೊತ್ತವಲ್ಲ, ಇದಕ್ಕೆ ಹೆಂಗೆ ಮಾತಾಡ್ತೀರಾ ಅಂತೇಳಿ. ಆದರೆ ಎಷ್ಟೋ ಜನ ಹೊಸಬರು ಇದ್ದಾರೆ, ಅವ್ರು ನನಗೆ ಯಾವ ಥರ ಹೊಸಬರು ಅಂತ ಗೊತ್ತಿಲ್ಲ. ಅವರು ವೇದಾಂತಕ್ಕೋಸಬರು ಅಥವಾ ಋಷಿಕೇಶಕ್ಕೋಸಬರು, ಅವ್ರ ಕ್ಯಾಂಪಿಗೋಸಬರು ಅಥವಾ ಈ ಪ್ರಕ್ರಿಯೆ ಶಬ್ದಗಳಿಗೋಸಬರು, ಏನೇ ಇರ್ಕೊಳ್ಳಿ, ಅವ್ರಿಗೆ ಯಾವ ಥರನಾದರೂ ಇರ್ಕೊಳ್ಳಿ, ನಾವು ಎ ಬಿ ಸಿ ಡಿಯಿಂದಲೇ ಎಲ್ಲನೂ ಮಾಡಬೇಕಾಗ್ತದೆ. ಎಲ್ಲ ಕೆಳಗಿನಿಂದ ಲೆವೆಲ್ಗೆ ತರಬೇಕಾಗ್ತದೆ. ಒಂದು 2-3 ಡೇಸ್ನಲ್ಲಿ ಎಲ್ಲರೂ ಪಿ ಎಚ್ ಡಿ ಕ್ಲಾಸ್ನಲ್ಲಿ ಕೊಡ್ತಾರೆ. ಏನು ಸಾಮಾನ್ಯನ್ರಿ ಇದು ಜಾಬ್? ಆಹಾ, ಸರಿಯಾಗಿ ಮಾಡಿಬಿಡ್ತೀವಿ, ಏನು ತೊಂದರೆ ಇಲ್ಲ. ಈಗ ಎರಡನೇ ಶ್ಲೋಕಕ್ಕೆ ಹೋಗೋಣ. ವಿಷಯ ಏನು ಹೇಳ್ತದೆ ನೋಡೋಣಂತೆ. ಮಾಯಾಂತು ಪ್ರಕೃತಿ ವಿಜ್ಞಾನ ಮಾಯಿನಂತು ಮಹೇಶ್ವರಂ ಸ ಮಾಯಿ ಸೃಜತೀತ್ಯಾಹು ಶೀತಾಶ್ವತರ ಸಾಖಿನಃ ಆತ್ಮಾ ವಾ ಇದಮಗ್ರೇ ಭೂತ ಸೈಕ್ಷತ ಸೃಜಾ ಇತಿ ಸಂಕಲ್ಪೇನಾ ಸೃಜಲ್ಲೋಕಾ ಸ ಗೀತಾನಿತಿ ಬಹುವಚಃ. ಈಗ ಮತ್ತೆ ವಾಪಸ್ ಬರೋಣಂತೆ. ಕಾರಣ ಉಪಾಧಿ ಕಾರ್ಯ, ಈಗ ಮತ್ತೆ ಅದನ್ನು ವಿವರಿಸುವ ಅವಶ್ಯಕತೆ ಇಲ್ಲ. ಉಪಾಧಿ ಅಂದ ತಕ್ಷಣ ನಿಮ್ಮ ತಲೆ ಬಂದ್ಬೇಕು ಏನಂತ. ಕಾರಣ ಉಪಾಧಿ ಈಶ್ವರ, ಕಾರ್ಯ ಉಪಾಧಿ ಜಗತ್, ಜೀವ ಜಗತ್, ಜೀವ ಜಗತ್ತೆಲ್ಲ ಸೇರಿ ಕಾರ್ಯ ಉಪಾಧಿ. ಅರ್ಥ ಆಯ್ತಾ? ಈಗ ಈ ಕಾರಣ ಉಪಾಧಿಯಾದಂತಹ, ಬೆಳಗ್ಗೆ ನಾನು ತಿಳಿಸಿಲ್ಲದಂತೆ, ಈಶ್ವರ ತಾನೇ ಪದಾರ್ಥವಾಗ್ತಾನೆ, ತಾನೇ ತನ್ನ ಜಗತ್ತನ್ನು ತಾನು ಸೃಷ್ಟಿಸ್ತಾನೆ ಅನ್ನುವಂಥದ್ದು ಅದರ ಒಳಗಿರುವಂತಹ ತಾತ್ಪರ್ಯ. ಏನು ಅಂತಂದರೆ, ನಾನು ತಿಳಿಸ್ಕೊಟ್ಟೆ, ಕಾರಣ ಅಂದರೆ ಮಣ್ಣು, ಕಾರ್ಯ ಅಂದರೆ ಘಟ. ಕಾರಣ ಅಂದರೆ ಚಿನ್ನ, ಕಾರ್ಯ ಅಂದರೆ ಆಭರಣ. ಕಾರಣ ಅಂದರೆ ಕಾಟನ್ನು, ಕಾರ್ಯ ಅಂತಂದರೆ ಬಟ್ಟೆ. ಈ ಜಗತ್ತಿಗೆ ಕಾರಣ ಏನು ಅಂತ ಹೇಳಿದಾಗ, ನಾ ಈಶ್ವರ ಅಂದ್ಬಿಟ್ಟೆ, ಸರ್ವಜ್ಞ ಅಂತ ಹೇಳಿಬಿಟ್ಟೆ. ಒಂದು ಸೆಕೆಂಡ್ ಅದ್ರ ಬಗ್ಗೆ ಜಿಜ್ಞಾಸೆ ಮಾಡಿ. ಒಂದು ವೇಳೆ ಈಶ್ವರನು ಉಪಾದಾನ, ಅರ್ಥಾತ್ ಅವನೇ ಒಂದು ಪದಾರ್ಥ ಅಂತ ಇಟ್ಕೋಬೋಣ. ಈಗ ತಾನು ಒಂದು ಪದಾರ್ಥವಾಗಿದ್ದುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕಾಗಿ ಯಾವ ಬುದ್ಧಿಶಕ್ತಿ ತಂದ, ಯಾವ ಲೋಕದಿಂದ ಇಂಪೋರ್ಟ್ ಮಾಡ್ದ? ಈಶ್ವರ ಸೃಷ್ಟಿ ಮಾಡುವಾಗ ಟೆಕ್ನಾಲಜಿನೇ ಎಲ್ಲಿಂದ ಇಂಪೋರ್ಟ್ ಮಾಡಿಕೊಂಡ? ಈಗ ಅರ್ಥ ಆಗ್ತದೆ ನೋಡಿ. ಹೇಳಿ, ಅವನು ಹೊರಗಿನ ಎಲ್ಲಿಂದನೂ ಟೆಕ್ನಾಲಜಿ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ. ತನ್ನಲ್ಲಿ ಇದ್ದಂತಹ ತನ್ನದೇ ಆದಂತಹ ಜ್ಞಾನ ಭಂಡಾರ, ತನ್ನದೇ ಆದಂತಹ ಕ್ರಿಯಾಶಕ್ತಿ, ತನ್ನದೇ ಆದಂತಹ ಇಚ್ಛಾಶಕ್ತಿ, ತನ್ನದೇ ಆದಂತಹ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ನಾವು ಟೆಕ್ನಿಕಲ್ ವರ್ಡ್ ಕೊಡೋಣಕ್ಕೆ ನಿಮಿತ್ತ ಕಾರಣ. ಈಗ ಎಷ್ಟೋ ಮಂದಿ ಹೆಸರಿಟ್ಕೊಂಡಿರ್ತಾರೆ ಕುಂಬಾರ ಅಂತ ಹೆಸರಿಟ್ಕೊಂಡಿರ್ತಾರೆ. ನಮ್ಮ ಕಡೆಗೆಲ್ಲ ಪ್ರೊಫೆಷನ್ ಆಧರಿಸಿಕೊಂಡು ನಮ್ಮ ಹೆಸರುಗಳಿರ್ತವೆ. ರಾಮಕೃಷ್ಣ ಟೇಲರ್, ಅವನಿಗೆ ಗೊತ್ತಾಗ್ತದೆ ಇವ್ರ ಮನೆಯಲ್ಲಿ ಕುಲ ಕಸಬು ಅಂತ. ಫ್ಯಾಮಿಲಿ ಪ್ರೊಫೆಷನ್ ಏನಪ್ಪ ಅಂದರೆ ಟೇಲರಿಂಗ್. ಆಟೋವಾದ ಕೆನಡಾ ಆಟೋವಾದೊಳಗೆ ಒಬ್ಬರು ಗುರುದಕ್ಷಿಣೆ ಹಾಕಿದ್ರು, ಆ ಕವರ್ ನೋಡಿದ್ರೆ ಚಸ್ಮಾ ವಾಲ ಅಂತಿತ್ತು. ಇದು ಯಾರ್ದು ಅಂತ ಕೇಳ ಪಾಪ ಅವ್ರು ಬಂದ್ರು. ಇಲ್ಲಿ ಕೆನಡಾ ಬಂದು ಆಟೋವಾ ರಾಜಧಾನಿಯಲ್ಲಿ ಇದ್ಕೊಂಡು ನೀವಿನ್ನೂ ಚಸ್ಮಾ ರಿಪೇರಿ ಮಾಡ್ತೀರಾ ಅಂತ ಕೇಳಿದೆ. ಸ್ವಾಮಿ, ನಮ್ಮ ಪೂರ್ವಜರು ಫುಟ್ಪಾತ್ನಲ್ಲೂ ಸಣ್ಣ ಅಂಗಡಿಯಲ್ಲೂ ಫೇಮಸ್ ಆಗಿದ್ರು ಚಸ್ಮಾ ವಾಲ, ಅದಕ್ಕೆ ನಮ್ದೆಲ್ಲ ಹೆಸರು ಚಸ್ಮಾ ವಾಲ. ಹೌದಾ? ಹೀಗೆ ನಮ್ಮ ಸರ್ವಜ್ಞ ಸರ್ವಶಕ್ತ ಈಶ್ವರ ಇವನು ಎಲ್ಲವೂ ಇದ್ದುಕೊಂಡು ಪದಾರ್ಥನೇ ಇಲ್ಲ ಅಂತಂದ್ರೆ ಇದರ ಅರ್ಥ ಏನು? ಮಾಡ್ಲಿಕ್ಕೆ ಆಗ್ತದ ಜಗತ್ತನ್ನು? ಅಂದ್ರೆ ಪದಾರ್ಥ ಇಲ್ಲ ಅಂತಂದ ಪದಾರ್ಥ ಎಲ್ಲಿ ಅಂತಂದ ಪದಾರ್ಥ ಬೇಕಲ್ಲ. ಕುಂಬಾರ, ಅವನ ಹತ್ರ ಜ್ಞಾನ ಇತ್ತು, ಅವನ ಹತ್ರ ಶಕ್ತಿ ಇತ್ತು, ಅವನ ಹತ್ರ ಇಚ್ಛಾ ಇತ್ತು, ಘಟವನ್ನ ಮಾಡದ. ಆ ಮಡಿಕೆಯನ್ನ ಮಾಡುವಾಗ ಏನ್ ಬೇಕಾಗಿತ್ತು ಅವನಿಗೆ? ಮಣ್ಣು ತಂದುಕೊಂಡ. ಹಾಗಾದ್ರೆ ಹೇಳಿ ನನಗೆ, ಈಶ್ವರ ಒಂದು ವೇಳೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾದ್ರೆ, ಈ ಜಗತ್ತನ್ನು ಸೃಷ್ಟಿ ಮಾಡುವಂತ ಜ್ಞಾನ ಇದ್ದದ್ದಾದ್ರೆ, ಇಚ್ಛಾ ಇದ್ದದ್ದಾದ್ರೆ, ಕ್ರಿಯಾ ಇದ್ದದ್ದಾದ್ರೆ, ಪದಾರ್ಥ ಎಲ್ಲಿದೆ? ಲಾಜಿಕಲ್ ಹೇಳೋ ಪ್ರಯತ್ನ ಮಾಡೋಣಂತೆ. ಪದಾರ್ಥವು ಎಲ್ಲೋ ಇತ್ತು ಅಂತ ಇಟ್ಕೊಡ್ರಿ, ಪದಾರ್ಥವು ಎಲ್ಲೋ ಇತ್ತು ಅಂತ ಇಟ್ಕೊಡ್ರಿ. ಹೇಗೆ ಮಣ್ಣು ಎಲ್ಲೋ ಇತ್ತು, ಯಾವುದೋ ಕೆರೆಯಲ್ಲಿತ್ತು, ಹಾಗೆ ಪದಾರ್ಥ ಎಲ್ಲೋ ಇತ್ತು ಅಂತಂದ್ರೆ ಆ ಮಣ್ಣಿನಿಂದ ಮಾಡಿದ ಮಡಿಕೆ ಹೇಗೆ ಜಡವಾಗಿತ್ತೋ ಹಾಗೆ ಎಲ್ಲೋ ಇದ್ದ ಪದಾರ್ಥದಿಂದ ಅವನು ಈ ಜಗತ್ತನ್ನು ಮಾಡಿದ್ದ ಜಗತ್ತು ಏನಾಗಬೇಕಾಗಿತ್ತು? ನಾವು ನೀವೆಲ್ಲ ಜಡ ಅಲ್ವಾ? ಇಲ್ಲ ಸ್ವಾಮಿ, ಜಡ ಅಂತೀರಾ? ಏನೋ ಅವಾಗ ಇವಾಗ ಮಧ್ಯಾಹ್ನ ಸ್ವಲ್ಪ ಹಿಂದಿದ್ದು ಬರ್ತದೆ ಅಷ್ಟೇ. ನಾವು ಜಡ ಅಲ್ಲ, ಚೇತನ. ಓಕೆ, ನೋ ಪ್ರಾಬ್ಲಮ್. ಹಾಗಾದ್ರೆ ಚೇತನ ಆಗಿತ್ತು ಅಂತಂದ್ರೆ ಅದು ಎಲ್ಲೋ ಇರ್ಲಿಕ್ಕೆ ಸಾಧ್ಯವಿಲ್ಲ. ಪದಾರ್ಥ ಎಲ್ಲಿರ್ಬೋದು? ಸ್ವಯಂ. ಸ್ವಯಂ ಅಂದ್ರೆ ಯಾವ ಸ್ವಯಂ? ತನ್ನ ಸ್ವಯಂ. ತನ್ನ ಅಂದ್ರೆ ಯಾವ? ಈಶ್ವರ. ಹಾಗಾದ್ರೆ ಏನು ಎರಡು ಸಿಕ್ತೀಗ? ತಾನೇ ತನ್ನನ್ನೇ ಪದಾರ್ಥವನ್ನಾಗಿ ಮಾಡಿಕೊಂಡು ತನ್ನ ಜಗತ್ತನ್ನ ತಾನೇ ತನ್ನ ಜ್ಞಾನದಿಂದ, ತನ್ನ ಇಚ್ಛೆಯಿಂದ, ತನ್ನ ಶಕ್ತಿಯಿಂದ ತನಗೆ ಹೇಗೆ ಬೇಕೋ. ನೀನ್ ಯಾಕೋ ನಿನ್ನ ಹಂಗೆ, ಇವ ಜೀವಂತನ ನಾ ಪೂಜೆ ಮಾಡಿದ್ರೆ ನಿನ್ನ ಕೀರ್ತಿ ಬೆಳೀತದೆ ಪಕ್ಕ. ಹೀಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲೆಲ್ಲಿ ಏನೇನು ಸೃಷ್ಟಿತವಾಗಿದೆಯೋ ಅದಷ್ಟು ಈಶ್ವರ. ಮಣ್ಣು, ಕಲ್ಲು, ಹೂವು, ಮುಳ್ಳು, ಕಂಟಿಗಳು, ವೃಕ್ಷಗಳು, ಹಣ್ಣುಗಳು, ಹೂಗಳು, ಕಾಯಿಗಳು, ಮೊಗ್ಗುಗಳು ಎಲ್ಲವೂ ಈಶ್ವರ. ಯಾಕೆ ಯಾಕೆ ಪದಾರ್ಥವೂ ಅವನೇ. ಸಾಮಾನ್ಯ ಹೆಂಗಾದ್ರೂ ಸಾಧ್ಯವೇ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನಿಮ್ಮ ಅನುಭವದಲ್ಲಿ ಹೇಳ್ತೀನಿ ನಾನೀಗ, ಯಾಕೆ ಸಾಧ್ಯ ಇಲ್ಲ? ಈ ಕೂದಲು ತಯಾರಾಗಿದೆಯಲ್ಲ, ಪದಾರ್ಥ ಎಲ್ಲಿದೆ? ಪದಾರ್ಥ ಎಲ್ಲಿದೆ? ವೆರಿ ಗುಡ್. ಯಾರು ಮಾಡಿದ್ರು? ಮತ್ತೆ ಇಷ್ಟು ತರಬೇಡ್ರಿ. ಈಗ ಉದಾಹರಣೆ ಅರ್ಥ ಮಾಡ್ಕೊಳ್ಬೇಕಂತೀವಿ. ಈಗ ಈ ಕೂದಲಿಗೆ ಪದಾರ್ಥವು ನಾನೇ ಮತ್ತು ಇದರ ಸೃಷ್ಟಿ ಮಾಡುವಿಕೆಯು ನಾನೇ. ಪದಾರ್ಥ ಕಾರಣವು ನಾನೇ, ಜ್ಞಾನ ಇಚ್ಛಾ ಕಾರಣವು ನಾನೇ. ಒಂದು ಜೇಡು ಹುಳ ದಾರ ಸೃಷ್ಟಿ ಮಾಡುತ್ತದೆ, ಅದರಲ್ಲಿ ತನ್ನ ಮನೆಯನ್ನು ಕಟ್ಟುತ್ತದೆ. ನಿಮ್ಮನೆ ಬಂದಿತ್ತ ದಾರ ಕೇಳಲಿಕ್ಕೆ? ಮತ್ತೆ ಇಲ್ಲಿಂದ ಬಂತು ಆ ದಾರ? ತನ್ನಿಂದಲೇ ಬಂತು. ತನ್ನ ಮನೆಯನ್ನ ತಾನೇ ಕಟ್ಕೊಂಡು ಕಟ್ಕೊಂಡು ಮನೆಯಲ್ಲಿ ಯಾರು ವಾಸ ಮಾಡಿದ್ರು? ಈಶ್ವರನು ತನ್ನ ಸೃಷ್ಟಿಯನ್ನ ತಾನೇ ತನ್ನಿಂದಲೇ ಮಾಡಿಕೊಂಡು ತಾನೇ ಎಲ್ಲೆಲ್ಲವೂ ಇದ್ದಂತೆ. ಕೊಂಡಿಯಲ್ಲಿಯೂ ಚಿನ್ನ, ಲಾಕೆಟ್ನಲ್ಲಿಯೂ ಚಿನ್ನ, ಚೈನ್ನಲ್ಲಿಯೂ ಚಿನ್ನ, ಇರುವುದೆಲ್ಲವೂ ಚಿನ್ನವೇ ಚಿನ್ನ. ಆದರೂ ಚೈನ್ ಅಂತ ಕರಿತೀವ? ಚೈನ್ ಅಂತ ಕರಿತೀವಿ? ಇಲ್ಲ, ಚೈನ್ ಕರಿತೀವಿ, ಅದು ಮಾಯಿಕ. ಎಲ್ಲಿದೆ ಚೈನ್ ತೋರಿಸಪ್ಪ ಅಂತಂದ್ರೆ, ನೀವು ಮುಟ್ಟುತ್ತೀರ ಸ್ವಾಮಿ ಇದು ನೋಡಿ ಚೈನು ಅಂತೀರ. ನಾ ಪ್ರಶ್ನೆ ಕೇಳ್ತೀನಿ, ಚೈನನ್ನ ಮುಟ್ಟಿ ಹೇಳ್ತಿರೋ ಇನ್ ಚಿನ್ನ ಮುಟ್ಟಿ ಹೇಳ್ತೀರ? ನಾನ್ ಕೇಳಿ ಚಿನ್ನನ ಚೈನ ಹೇಳುವ ಚೈನ್ ಎಲ್ಲಿದೆ ಸ್ವಾಮಿ? ಚಿನ್ನದ ಒಳಗೆ ಚೈನ್. ಓಕೆ, ಚಿನ್ನದ ಒಳಗೆ ಚೈನ್ ಇದ್ರೆ ಚೈನ್ ನೀನ್ ತಗೋ, ಚಿನ್ನನ ತಗೋತೀನಿ. ಇಲ್ಲ ಸ್ವಾಮಿ, ಯಾಕೆ ಮಾಡಿ ಬರಂಗ. ಓಕೆ ಬೇಡ ಬಿಡು, ಚಿನ್ನ ನೀನ್ ತಗೋ, ಚೈನ್ ನಾನ್ ತಗೋತೀನಿ. ಇಲ್ಲ ಸ್ವಾಮಿ, ಯಾಕೂ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತೆ ಹೇಳಿದ್ರೆ ಚೈನ್ ಎಲ್ಲಿದೆ? ಚೈನ್ ಎಲ್ಲಿದೆ? ಚಿನ್ನದ ಚೈನಿನ ರೂಪದಲ್ಲಿ ಚಿನ್ನ, ಚೈನಿನ ರೂಪದಲ್ಲಿ ಚಿನ್ನ. ನಾನ ಯಾರ ರೂಪದಲ್ಲಿ ಏನಿದೆ ಅಂತ ಕೇಳಿಲ್ಲ, ನನಗೆ ಗೊತ್ತಿದೆ. ನಾನು ಇಷ್ಟೇ ಕೇಳಿದ್ದು, ಚೈನ್ ಎಲ್ಲಿದೆ ನಿಮಗೆ ಈಸಿ ಆಗೋ ಕೇಳ್ತೀನಿ. ಚಿನ್ನ ಬಿಟ್ಕೊಟ್ಟು ಚೈನ್ ಇದೆಯಾ? ಹಾಗಾದ್ರೆ ಅಲ್ಲಿ ಇದ್ದದ್ದೆಲ್ಲ ಏನು? ಹಾಗಾದ್ರೆ ಚೈನ್ ಇದೆ ಅಂತ ನಾವು ವ್ಯವಹಾರ ಮಾಡ್ತೇವಲ್ಲ. ಜ್ಯುವೆಲರಿಸ್ಟ್ ಸಾಕಷ್ಟು ಜನ ಇದ್ದೀರಾ ಇಲ್ಲಿ? ಜ್ಯುವೆಲರಿ ವ್ಯವಹಾರ ಮಾಡ್ತಿರೋ ಇಲ್ಲಿ ಚಿನ್ನದ ವ್ಯವಹಾರ ಮಾಡ್ತಿರೋ? ಎರಡು ಮಾಡಂಗಿಲ್ಲ ಸ್ವಾಮಿ. ಎರಡು ಮಾಡಿದ್ರೆ ಏನಾಗ್ತದೆ ಗೊತ್ತ? ರೋಡ್ ಗೋಲ್ಡ್ ಅಂತ. ನಮ್ಮದೇ ಒಂದು ಹೊಸ ವ್ಯಾಖ್ಯಾನ ಇದೆ, ರೋಡ್ ಮೇಲೆ ಸಿಗುವ ಗೋಲ್ಡ್ಗೆ ರೋಡ್ ಗೋಲ್ಡ್ ಅಂತ. ಇಲ್ಲ ಸ್ವಾಮಿ, ಇರೋದೆಲ್ಲ ಏನು? ಚಿನ್ನವೇ. ಹಾಗೆ ಇರುವುದೆಲ್ಲವೂ ಈಶ್ವರನೇ. ಏನಿದೆ ಅಂತ ಈಶ್ವರ? ಗುಡುಗು, ಸಿಡಿಲು, ಮಿಂಚು, ಭೂಕಂಪ, ಸುನಾಮಿ, ಏನಿದೆಯೋ ಅಷ್ಟೂ ಕೂಡ ಶುಭ ಅಶುಭ, ಧರ್ಮ ಅಧರ್ಮ ಎಲ್ಲವೂ ಈಶ್ವರ. ಸರ್ವಜ್ಞ ಸರ್ವಶಕ್ತ ಈಶ್ವರ ತನ್ನನ್ನೇ ಪದಾರ್ಥನಾಗಿಟ್ಕೊಂಡು ತನ್ನ ಜಗತ್ತನ್ನು ತಾನೇ ಸೃಷ್ಟಿಸಿಕೊಂಡಿದ್ದಾನೆ. ಇದನ್ನು ಅರಿತುಕೊಳ್ಳದೆ, ಕೇಳ್ಕೊಳ್ಳಿ, ಬಹಳ ಸುಂದರವಾದ ವಿಷಯ, ಇದನ್ನು ಅರಿತುಕೊಳ್ಳದೆ, ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಏನೇನು ಪ್ರಯೋಗಗಳನ್ನು ಮಾಡ್ತೇವೋ ಅವು ಮಾಯಿಕ. ಚೈನ ಇಲ್ಲೇ ಇಲ್ಲ, ಆದರೂ ಚೈನ್ ವ್ಯವಹಾರ ಮಾಡ್ತೇವೆ, ಮಾಯಿಕ. ಹಾಗಾದ್ರೆ ಈಶ್ವರ ತನ್ನ ಸೃಷ್ಟಿಯನ್ನು ಮಾಡುವಾಗ ಯಾವ ಉಪಾಧಿಯನ್ನು ಪ್ರಯೋಗ ಮಾಡಿದ? ಮಾಯಾ. ಅರ್ಥ ಆಯ್ತಾ? ಏನು ಮಾಯಾ? ಏನು ಶಬ್ದ ಮಾಯಾ? ಶಬ್ದ ಮಾಯಾ ಏನು ಅಂದರೆ, ಇಲ್ಲದೇ ಇರುವುದನ್ನು ಇದೆ ಎಂದು ಭ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡುವುದು ಮಾಯಾ. ಅಘಟಿತ ಘಟನಾ ಪಟ್ಟಿ ಎಸಿ ಮಾಯಾ. ಇಲ್ಲದೇ ಇರುವುದನ್ನು ಇದೆ ಎಂದು ಭಾವಿಸಲಿಕ್ಕೆ ಅವಕಾಶ ಮಾಡಿಕೊಡುವುದು ಮಾಯಾ. ಇಲ್ಲದೇ ಇರುವಂತಹ ಹಾವು ಇದೆ ಎಂದು ಅವಕಾಶ ಮಾಡಿಕೊಟ್ಟಿದ್ದು ಮಾಯಾ. ಇನ್ನೊಂದು ಕೆಲಸ ಮಾಡ್ತದೆ, ಇದ್ದದ್ದನ್ನು ಅಳಿಸಿ ಹಾಕ್ತದೆ. ಆ ಇದ್ದದ್ದನ್ನು ಅಳಿಸಿ ಹಾಕ್ತದೆ, ಅದಕ್ಕೆ ಆವರಣ ಅಂತ ಕರೀತದೆ. ಇಲ್ಲದೇ ಇದ್ದದ್ದನ್ನು ಇದೆ ಅನ್ನೋದಕ್ಕೆ ಅವಕಾಶ ಮಾಡಿಕೊಡ್ತದೆ, ಅದಕ್ಕೇನಂತಾರೆ ವಿಕ್ಷೇಪ. ಈ ಆವರಣ ಈ ವಿಕ್ಷೇಪ ಎರಡೂ ಶಕ್ತಿಗಳನ್ನು ಸೇರಿಸಿ ಮಾಯಾ, ಈ ಮಾಯಾ ಅನ್ನೋ ಉಪಾಧಿಯನ್ನು ಈಶ್ವರನು ತನ್ನ ಉಪಾಧಿಯನ್ನಾಗಿ ಮಾಡ್ಕೊಳ್ತಾನೆ. ಆಮೇಲೆ ಏನೇನು ಮಾಡ್ತಾನೆ? ಎಲ್ಲ ಮಾಯಿಕ. ಇನ್ನು ಮುಂದೆ ಹೇಳ್ತಾರೆ ಏನೇನು ಮಾಡ್ದ? ಸೂರ್ಯ, ಚಂದ್ರ, ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ, ಸೃಷ್ಟಿ, ಪ್ರಳಯ, ಸ್ಥಿತಿ, ಅದಕ್ಕೆಲ್ಲ ದೇವತೆಗಳು, ಅದು ಎಲ್ಲ ಮಾಯಿಕ. ಎಲ್ಲವೂ ನಾವು ಮತ್ತೆ ಮತ್ತೆ ಆ ಮಾಯೆಯ ಪರಿಮಿತಿಯಲ್ಲೇ ಸಿಕ್ಕಾಕೊಳ್ತೀವಿ. ಕಶ್ಚಿತ್ ಧೀರ ಯತತಿ ಸಿದ್ಧೈ ಯತ ತಾಮಪಿ ಸಿದ್ಧಾಂ ಕಶ್ಚಿತ್ ಭಾವಯತಿ ತತ್ವತಃ. ಈ ಪರಿಮಿತಿಯನ್ನ, ಈ ಪರಿಧಿಯನ್ನ, ಈ ಲಿಮಿಟೇಷನ್ಸ್ಗಳನ್ನ ದಾಟಿ ಈಚೆಗೆ ಬರೋರು ಭಾರಿ ಕೊಚಿತ ಅರ್ಜುನ ಅಂತ ಭಗವಂತ ಹೇಳಿದಂತೆ, ಕಶ್ಚಿತ್ ಧೀರ ಸಹಸ್ರೇಶು ಮನುಷ್ಯಾನ ಕೋಟೇಶು ಮನುಷ್ಯ. ಅವನು ಮತ್ತೆ ಈ ಮಾಯಿಕ ಸಂಸಾರದಲ್ಲಿ ಅವನು ಮತ್ತೆ ಬಿಡೋದಿಲ್ಲ. ಇದು ಪಾರು ಮಾಡುವುದಿದಲ್ಲ, ಇಸ್ ನಾಟ್ ದಿ ಕ್ಯಾನ್ಸಲೇಷನ್ ಆಫ್ ದಿ ವರ್ಲ್ಡ್. ಜಗತ್ತನ್ನು ಕ್ಯಾನ್ಸಲ್ ಮಾಡುವುದಲ್ಲ, ಅಥವಾ ಈ ವ್ಯಾಪಾರ, ಉದ್ಯೋಗ, ನೌಕರಿ ಇವುಗಳನ್ನು ತತ್ಸಾರ ಮಾಡುವುದಲ್ಲ, ಆ ಫ್ಯಾಮಿಲಿ ಇತ್ಯಾದಿ ಕಮಿಟ್ಮೆಂಟ್ಗಳನ್ನು ನಾಶ ಮಾಡುವುದಲ್ಲ. ಅದರಿಂದ ಯಾರೂ ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಪಾರಾದ್ವಿ ಅಂತ ಅಂದ್ಕೊಂಡ್ರು ಕೂಡ ಮುಂದೆ 10 ನಿಮಿಷಕ್ಕೆ 10 ದಿವಸಕ್ಕೆ 10 ವರ್ಷಕ್ಕೆ ಮತ್ತೆ ಎಲ್ಲೋ ಸಿಕ್ಕಾಕೊಳ್ತೇವೆ ಅಂತ. ಇದು ವಿಷ ಸರ್ಕಾರದಿಂದಾಗಿ ವಿಷವರ್ತುಳ ಮಾಯಿಕ ವಾಸ್ತವಿಕತೆಯ ಅಜ್ಞಾನ ಅವಾಸ್ತವಿಕವಾದಂತಹದ್ದನ್ನ ಇದೆ ಎಂದು ತಿಳಿಯುವುದು ಆವರಣ ವಿಕ್ಷೇಪ. ಹೌದಾ? ವಿಕ್ಷೇಪದಿಂದಾಗಿ ಆವರಣವು, ಆವರಣದಿಂದಾಗಿ ವಿಕ್ಷೇಪ. ನೀವು ಹೇಳಿ ಕೇಳಿ ಹಾಗೆ ಉಲ್ಟಾನು ಹೇಳಿಬಿಟ್ಟಿದ್ರೆ ಕಷ್ಟ ಆಗುತ್ತೆ. ಅಜ್ಞಾನ ಏನು, ಇದು ಹಗ್ಗ ಎನ್ನುವುದು ಗೊತ್ತಿಲ್ಲ. ಅದೇ ಸ್ಥಾನದಲ್ಲಿ ಇಲ್ಲದೇ ಇರುವುದು ಇದೆ ಎಂದು ಭಾವಿಸಲ್ಪಡುತ್ತದೆ. ಅದಕ್ಕೆ ಆರೋಪಿತ ಅಂತ ಕರೀತಾರೆ. ಅದು ಆರೋಪಿತವಾಗುತ್ತದೆ, ಅಜ್ಞಾನದಿಂದಾಗಿರುವಂತಹ ಆರೋಪಿತ. ಹಾಗಾದರೆ ಅಜ್ಞಾನ ಅನ್ನುವುದು ಮೂಲ ಕಾರಣ. ಈಗ ಈ ಜೀವ ತನ್ನ ನೋವುಗಳಿಂದ, ತನ್ನ ಬಂಧನಗಳಿಂದ ತಾನು ಪಾರಾಗಬೇಕಾಗಿದ್ದಲ್ಲಿ ಏನೇನು ಪಾರು ಮಾಡ್ಬೇಕು ಇವನು ಹೇಳಿ. ಈಗ ಅಜ್ಞಾನಕ್ಕೆ ಪ್ರಮಾಣ, ಅಜ್ಞಾನಕ್ಕೆ ಕಳ್ಕೊಳ್ಳಿಕ್ಕೆ ದಾರಿ ಏನು, ಜ್ಞಾನಕ್ಕೆ ಪ್ರಮಾಣ ಏನು? ಗುಡ್. ರಾಜೇಶನಿಗೆ ಎಕ್ಸ್ಪೋಜರ್ ಆಗಿದೆ ಮುಂಚಿತವಾಗಿ. ಪರ್ಫೆಕ್ಟ್. ದಿಸ್ ವಾಟ್ ಐ ವಾಂಟ್. ನಾಲೆಜ್ ಡೈರೆಕ್ಟ್ಲಿ ಅಪೋಸಿಸ್ ದಿ ಇಗ್ನರೆನ್ಸ್. ಗೊತ್ತಾಗಲಿಲ್ಲ, ಅಜ್ಞಾನವನ್ನು ವಿರೋಧಿಸುವ ಶಕ್ತಿ ಒಂದಕ್ಕೆ ಮಾತ್ರ ಇದೆ. ಯಾವುದಕ್ಕೆ? ಹೀಗಾಗಿ ಕರ್ಮದಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಕರ್ಮ ಕರ್ಮ ಅಂತಾರೆ, ಕರ್ಮದ ಸುಳಿಯಲ್ಲಿ ಬೀಳುತ್ತಾರೆ. ನಿನಗೆ ಪಾರಾಗಬೇಕಾಗಿತ್ತು ಅಂದ್ರೆ ಓನ್ಲಿ ವೇ ಸರೆಂಡರ್ ಟು ದಿ ನಾಲೆಜ್. ಹೀಗಾಗಿ ಈ ಪ್ರಮಾಣಗಳನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ರಿ. ನಾವು ಯಾಕೆ ಶಾಸ್ತ್ರ ಪ್ರಮಾಣಕ್ಕೆ ಇಷ್ಟೊಂದು ಮಹತ್ವ ಕೊಡ್ತೀವಿ ಹೇಳ್ತಾರೆ, ಈ ಮಾಯಿಕವಾದಂತಹ ಶಕ್ತಿ ಇದು ಈಶ್ವರನ ಸಾನ್ನಿಧ್ಯದಲ್ಲಿ ಚೇತನಗಳು, ಅದು ಕೂಡ ಜಡವೇ. ಮಾಯಾ ಇಸ್ ನಾಟ್ ಅದು ಚೇತನ ಅಲ್ಲ, ಅದು ಮಾಯಾ ಕೂಡ ಜಡವೇ. ಆದರೆ ಜಡವಾದ ಈ ಮಾಯಾ ಶಕ್ತಿ ಈಶ್ವರನ ಸಾನ್ನಿಧ್ಯದಲ್ಲಿ ಚೇತನವನ್ನು ಪಡೀತದೆ. ದೋಷ ಹಂಚಿದ್ದಾಗೆ ದೋಷ ಹಂಚುವೋ ಜಡವೋ ಚೈತನ್ಯವೋ ಜಡ ಅದ್ರ ಬಂದು ದೋಷ ಹೆಂಗಾಗ್ತದೆ ಮತ್ತೆ? ಬೆಂಕಿಯ ಸಾನ್ನಿಧ್ಯದಲ್ಲಿ ಏನ್ ಮಾಡ್ತದೆ? ಚೇತನ ಬಾರೋ ಮಾಡ್ತದೆ. ಆ ಚೇತನ ಬಾರೋ ಮಾಡಿದಾಗ ನಾವೇನ್ ಮಾಡ್ತೀವಿ? ಕ್ಷೈ ಅಂತ ದೋಷಿಸುತ್ತಾರೆ. ಅದೇ ದೋಸೆ ಹಂಚು ಒಂದು 10 ನಿಮಿಷ ಆದ್ಮೇಲೆ ಹೋಗಿ ನೋಡಿದ್ರೆ ಅದು ತನ್ನ ಉಷ್ಣವನ್ನು ಕಳ್ಕೊಂಡಿರುತ್ತೆ. ಈ ಮಾಯಿಕ ಚೇತನ ಗುರುಗಳೇ ಸೃಷ್ಟಿ ಆಗ್ತದೆ, ಸೃಜತಿ. ಇಲ್ಲಿ ಬೇರೆ ಬೇರೆ ಉಪನಿಷತ್ತುಗಳು ಅನೇಕಾನೇಕ ರೀತಿಯಲ್ಲಿ ಈ ಸೃಷ್ಟಿಯ ವಿಚಾರವನ್ನು ಮಾತಾಡ್ತವೆ. ಸ ಮಾಯಿ ಸೃಜತಿ ಇತಿ ಆಹು ಶ್ವೇತಾಶ್ವತರ ಶಾಖಿನ. ಶ್ವೇತಾಶ್ವರ ಉಪನಿಷತ್ತು ಈ ಪ್ರಕಾರವಾಗಿ ಹೇಳುತ್ತದೆ. ಏನು ಸೃಜತಿ? ಯಾರು? ಮಾಯಾ ಸೃಜತಿ. ಹೇಗೆ ಸೃಜತಿ? ಸೃಜ ಅಂತಂದ್ರೆ ಹುಟ್ಟಿಸೋದು. ಹೇಗೆ ಹುಟ್ಟಿಸ್ತದೆ? ಹೇಗೆ ಹುಟ್ಟಿಸ್ತದೆ ಅಂತಂದ್ರೆ, ಸ್ವತಃ ಜಡವಾಗಿದ್ದರೂ ಕೂಡ ಆ ಬ್ರಹ್ಮನ ಸಾನ್ನಿಧ್ಯದಲ್ಲಿ, ಈಶ್ವರನ ಸಾನ್ನಿಧ್ಯದಲ್ಲಿ, ಸೇಮ್ ಬ್ರಹ್ಮ. ಈಗ ಉಪನಿಷತ್ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತವೆ, ಆ ಸೇಮ್ ಬ್ರಹ್ಮ, ಸೇಮ್ ಆತ್ಮ, ಸೇಮ್ ಈಶ್ವರ, ಸೇಮ್ ಪರಮಾತ್ಮ, ಎಲ್ಲ ಒಂದೇ ಶಬ್ದ. ಅವು ಒಂದೇ ಒಂದು ವಿಷಯವನ್ನು ಬೇರೆ ಬೇರೆ ಉಪಾಧಿಗಳಿಂದಾಗಿ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಒಬ್ಬನೇ ವ್ಯಕ್ತಿ, ಹೆಂಡತಿ ಇದ್ರೆ ಗಂಡ ಅನ್ಸ್ಕೋತಾನೆ, ಮಕ್ಕಳಿದ್ರೆ ಅಪ್ಪ ಅನ್ಸ್ಕೋತಾನೆ, ಅಪ್ಪ ಇದ್ರೆ ಮಗ ಅನ್ಸ್ಕೋತಾನೆ. ಎಷ್ಟಿದ್ದಾರೆ? ಏ, ಇಷ್ಟು ಜನ ಆದ್ರಲ್ಲ. ಹಂಗೆ ಇಲ್ಲ ಕೂಡ ಉಪಾಧಿ, ಉಪಾಧಿ ವಶವಾಗಿ ಇವನಿಗೆ ಅನೇಕ ಹೆಸರುಗಳು. ಆ ಕಾಂಟೆಕ್ಸ್ಟ್ ಒಳಗೆ ಯಾವ ಉಪಾಧಿ ಅಂತ ನಾವು ಗುರುತಿಸ್ಬೇಕು. ಆವಾಗ ಪ್ರಮಾಣ ನಿಮಗೆ ಯಾವ ಗೊಂದಲ ಮಾಡೋದಿಲ್ಲ. ಸೊ ಮುಂದೆ ಮೂರನೇ ಶ್ಲೋಕ ಹೇಳ್ತಾರೆ, ಆತ್ಮವಾ ಇದಂ ಅಗ್ರೇ ಭೂತ್ ಸ ಈಕ್ಷತ ಸೃಜಾಯಿತಿ ಸಂಕಲ್ಪೇನಾ ಸೃಜನ್ ಲೋಕಾ ಸ ಏತಾನಿತಿ ಬಹುರಚಾಃ. ಆತ್ಮವಾ ಇದಂ ಜಗತ್ ಅಗ್ರೇ, ಈ ಮೊದಲು ಆತ್ಮ ಮಾತ್ರವಾಗಿತ್ತು. ಹೇ ಸೌಮ್ಯ, ಏನಾಗಿತ್ತು? ಆತ್ಮ ಮಾತ್ರವಾಗಿತ್ತು, ಈಶ್ವರ ಮಾತ್ರವಾಗಿತ್ತು, ಪರಮಾತ್ಮ ಮಾತ್ರವಾಗಿತ್ತು. ಅರ್ಥ ಮಾಡಿಕೊಂಡು ಪರಮಾತ್ಮ ಅನ್ನೋ ಶಬ್ದ ಉಪಯೋಗ ಮಾಡೋದಕ್ಕೂ, ಅರ್ಥ ಇಲ್ಲದೇ ಪರಮಾತ್ಮ ಶಬ್ದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಮಾಡ್ಕೊಳ್ಳಿ, ಸತ್ಯ ಒಂದಿದೆ, ಮಾಲಿಕ್ ಏಕ, ಸತ್ಯ ಒಂದೇ ಇದೆ. ಅದು ಅನೇಕರ ಬಾಯಿಲಿ ಅನೇಕವಾದಂತೆ ಅದು ಅನೇಕ ಆಗುವುದಿಲ್ಲ, ಅದು ಯಾವತ್ತಿಗೂ ಒಂದೇ. ಅದನ್ನು ಬೇರೆ ಬೇರೆ ಉಪನಿಷತ್ತುಗಳು ಬೇರೆ ಬೇರೆ ದೃಷ್ಟಿಕೋನದಿಂದಾಗಿ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಇದಂ ಜಗತ್ ಅಗ್ರೇ, ಮೊದಲು ಆತ್ಮವ ಅಭೂತ್, ಅದೇನಾಗಿತ್ತು? ಆತ್ಮ ಮಾತ್ರವಾಗಿತ್ತು. ಆ ಆತ್ಮ ಮಾತ್ರವಾದಂತಹ ಆ ಭಗವತ್ ತತ್ವ, ಆ ತತ್ವ, ಆ ಪರಮಾತ್ಮ ತತ್ವ, ಆ ದೈವ ತತ್ವ, ಆ ಚೇತನ, ಆ ಅರಿವು, ಆ ಎಚ್ಚರ, ಆ ಸಚ್ಚಿದಾನಂದ. ಎಷ್ಟು ಬೇಕು ಹೆಸರು ನಿಮಗೆ? ನೀವು ಇಷ್ಟೆಲ್ಲ ಶಬ್ದ ಮಾಡ್ಕೊಂಡು ನೀವೇ ತಿಳ್ಕೊಂಡಿರ್ತೀರ, ಅಯ್ಯೋ ಇವೆಲ್ಲ ನಮಗೇನು ಅರ್ಥ ಆಗೋದಿಲ್ಲರಿ. ನಿನಗೆ ಯಾವ ಅರ್ಥದಲ್ಲಿ ನೀ ಅರ್ಥ ಮಾಡಿಕೊಳ್ಳಿ ಸಾಧ್ಯವೋ ಅದೇ ಆ ಚೈತನ್ಯ ಆತ್ಮ. ಅದೇನ್ ಮಾಡ್ತು? ಈಕ್ಷತ, ಅದು ಏಕಾಗ್ರ ಚಿತ್ತದಿಂದ ನೋಡಿತು. ಏನಂತ ನೋಡ್ತು? ಸೃಜಾಯಿತಿ, ಸೃಷ್ಟಿ ಆಗಲಿ, ಸಂಕಲ್ಪೇನ ಅಸೃಜದ, ಬರೀ ಸಂಕಲ್ಪ ಮಾತ್ರದಿಂದ ಹುಟ್ಟಿಸಿ. ಇನ್ಫ್ಯಾಕ್ಟ್ ನಿಮ್ಮ ಜೀವನದೊಳಗೂ ಕೂಡ ನೋಡಿ, ರಾತ್ರಿ ಮಲಗುವಾಗ ಪ್ರತಿಯೊಂದು ಮನೆಯ ಯಜಮಾಂತಿ ಲೆಕ್ಕ ಹಾಕ್ತಾಳೆ ಅಥವಾ ಜ್ಞಾಪಕ ತಂದ್ಕೊತಾಳೆ, ಅಡುಗೆ ಮನೆಯಲ್ಲಿ ಏನೇನು ತರಕಾರಿ ಇದೆ. ಇನ್ವೇರಿಯಂ ನೀವು ಮಾಡ್ತಿರೋ ಗೊತ್ತಿಲ್ಲ, ನಮ್ಮ ಮಾತಾಜಿ ಮಾತ್ರ ಈಗ 500 ಮಂದಿ ಅಡುಗೆ ಆಗ ನೋಡಿದ್ರು ಸರ್, 500 ಮಂದಿ ಸಲುವಾಗಿ ರಾತ್ರಿ ಮಾಡೋ ಬಂದ ಪಟಾರ ಅಂತ ನಾಗಿದ್ರೆ, ಸ್ವಾಮೀಜಿ ನಾಳೆಗೆ ತರಕಾರಿನೇ ಇಲ್ಲ ಬೆಳಿಗ್ಗೆ. ಸೊ ಆಕ್ಟಿವೇಟ್ ಆಯ್ತೀಗ ಏನು? ಚಿಂತನೆ. ಏನು ಚಿಂತನೆ? ಏನಿರಬೇಕು, ಹೇಗಿರಬೇಕು, ಎಂತಿರಬೇಕು, ಸೈಟ್ ಎಷ್ಟಿದೆ, ಉದ್ದಾಗಲ ಎಷ್ಟಿದೆ, ನಿಮಗೆ ಏನೇನು ಆಗಬೇಕಿದೆ, 2 KB 2 BHK ಸಿಂಗಲ್ BHK ಸ್ವಲ್ಪ ಲ್ಯಾಂಡ್ಸ್ಕೇಪಿಂಗ್ ಆಗಬೇಕು, ಸ್ವಲ್ಪ ಸ್ವಲ್ಪ ಗಾರ್ಡನ್ ಆಗಬೇಕು, ಎಲ್ಲ ತಗೋತಾನೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಕೇಳ್ಕೊಳ್ರಿ. ಆ ಚಂದಿದೆ ಆ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅವನು ಸುಮ್ಮನೆ ಕೊಡೋದಿಲ್ಲ, ಒಂದು 4-5 ದಿವಸ ತಲೆ ಹಿಂಗಿದ್ರೆ ವಸ್ತು ತಪ್ಪುತ್ತದೆ, ಹಿಂಗಿದ್ರೆ ವಸ್ತು ಸರಿ ಆಗ್ತದೆ, ಅದಕ್ಕೆ ಅದಕ್ಕೆ ಹಿಂಗೆ ಮಾಡ್ತದೆ, ಎಲ್ಲ ವಿಚಾರ ಮಾಡಿ ಎಂಟ ಸ್ಕೆಚ್ ಹಾಕಿರ್ತಾನೆ. ಆಮೇಲೆ ಬಂದಾಗ ತೋರಿಸ್ತಾನ, ಇದೇ ಆಗಿದೆ. ಎಲ್ಲಿಂದ ಬಂತು ಅಷ್ಟು ಚಿಂತನೆ? ಅವನಿಂದನೆ. ಪೂರ ಬಿಲ್ಡಿಂಗ್ ಎಲ್ಲಿಂದ ಬಂತು? ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಈಕ್ಷತ ಸಿಂಗಲ್ ಪಾಯಿಂಟೆಡ್ ಕಾಂಟೆಂಪ್ಲೇಷನ್ ಬೈ ಈಶ್ವರ. ಸಮಸ್ಯೆ ಒಂದ್ ಕಡೆ ಹೇಳ್ತೀರಾ ಅವನಿಗೆ ಮನಸ್ಸು ಬುದ್ಧಿ ಏನಿಲ್ಲ ಅಂತೀರಾ, ಇನ್ನೊಂದ್ ಕಡೆ ಹೇಳ್ತೀರಾ ಅವನು ಏಕಾಗ್ರ ಚಿತ್ತದಿಂದ ನೋಡಿದ, ಸೃಷ್ಟಿಯ ದೃಷ್ಟಿಯಿಂದ ನೋಡ್ದ ಅಂತ ಹೇಳ್ತೀವಿ. ಅವನ ದೃಷ್ಟಿಯಿಂದ ಏನು ಆಗಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಕೇಳಿಸ್ತಿದ್ವ ನಿಮಗೆ, ಮಣ್ಣಿನ ದೃಷ್ಟಿಯಿಂದ ಮಣ್ಣು ಮಣ್ಣೆ ಕಟ ಆಗೇ ಇಲ್ಲ. ಆದ್ರೆ ಈ ಸೃಷ್ಟಿಯ ದೃಷ್ಟಿಯಿಂದ ಹೇಳ್ತೀವಿ, ಏನು ಮುಚ್ಚಿಗೆ ಕುಡಿಬೇಕಾಗಿದ್ರಿ ಒಂದು ಕಟ್ಟೆ ತುಂಬಿ, ಚಾಯ್ ಕುಡಿಬೇಕಾಗಿದೆ ಒಂದು ಕುಡಿಕೆ ತುಂಬನಿ, ಕುಡಿಕೆ ಆಗೇ ಇಲ್ಲಲ್ಲ. ಹಾಗಿದೆ ಯಾರ ದೃಷ್ಟಿಯೊಳಗೆ? ವ್ಯವಹಾರ ದೃಷ್ಟಿ. ಅಲ್ಲಿ ಏನೂ ಆಗಿಲ್ಲ. ಹಾಗೆ ಇಲ್ಲಿ ಕೂಡ ಸೃಷ್ಟಿ ಆಗಿದೆ. ಹೇಗಾಗಿದೆ? ಸಹೀಕ್ಷತ. ಅವನು ಏಕಾಗ್ರ ಚಿತ್ತದಿಂದ ಸಿಂಗಲ್ ಪಾಯಿಂಟೆಡ್ ಆಗಿ ಅದನ್ನು ಯೋಚನೆ ಮಾಡ್ದ. ಸೃಜಾಯಿತಿ ಸಂಕಲ್ಪೇನ ಅಸೃಜತ ಲೋಕ. ಎಲ್ಲ ಲೋಕಗಳನ್ನ ಸಂಕಲ್ಪ ಮಾತ್ರದಿಂದ ಅವನು ಬೆಳೆಸಿಟ್ಟಿದ್ದಾನೆ. ಸ ಏತಾ ರೀತಿ ಬಹುವಚಾಹ ವೃಕ್ಷ ಋಕ್ ಶಾಖಾಧ್ಯಾಯಿಗಳು ಋಗ್ವೇದದ ಋಗ್ವೇದಗಳು ಈ ಮಾತನ್ನ ಹೇಳ್ತವೆ. ಇನ್ನು ಮುಂದೆ ವಿವರಣೆ ಕೊಡ್ತಾರೆ. ಖಂ ವಾಯುವಗ್ನಿ ಜಲ ವ್ಯೋಷ ಜಲ ವ್ಯೌಷಧಿ ಅನ್ನ ದೇಹ ಕ್ರಮಾಗಮಿ ಸಂಭೂತ ಬ್ರಹ್ಮಣ ಸ್ಮಾದೇ ಖಂ ವಾಯುವಗ್ನಿರ್ಜಲೋರ್ವ್ಯೌಷಧಿ ಅನ್ನ ದೇಹಾಃ ಕ್ರಮಾದಮೀ ಸಂಭೂತ ಬ್ರಹ್ಮಣಸ್ತಸ್ಮಾತ್ ಏತಸ್ಮಾತ್ ಆತ್ಮನೋಖಿಲಾಃ. ಅದೇ ಆ ಪರಬ್ರಹ್ಮನಿಂದ ಬ್ರಹ್ಮಣ, ಅದೇ ಆ ಪರಬ್ರಹ್ಮದಿಂದ ಖಂ ಅಂದ್ರೆ ಆಕಾಶ, ವಾಯು ವಾಯು, ಅಗ್ನಿ ಅಗ್ನಿ ಬೆಂಕಿ, ಜಲ ನೀರು, ಔಷಧಿ, ಅನ್ನ, ದೇಹ ಕ್ರಮಾತ್ ಅಮಿ ಅಮಿ ಅಂದ್ರೆ ಇವೆಲ್ಲ ಸಂಭೂತ, ಇವೆಲ್ಲವೂ ಕೂಡ ಹುಟ್ಟಿಕೊಂಡು ಬ್ರಹ್ಮಣ. ಯಾವ ಬ್ರಹ್ಮ ಹೇಳ್ರಿ? ಸೃಷ್ಟಿಯಾಗುವ ಪೂರ್ವದಲ್ಲಿ ಏನಾಗಿದ್ದ? ಏನಾಗಿದ್ದ? ಬ್ರಹ್ಮ ಬ್ರಹ್ಮ ಆಗಿದ್ದ. ಆತ್ಮವ ಯಾವ ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮನು ಬ್ರಹ್ಮ ಮಾತ್ರವಾಗಿದ್ದನೋ, ಆತ್ಮನು ಆತ್ಮ ಮಾತ್ರವಾಗಿದ್ದನೋ, ಅದೇ ಆ ಬ್ರಹ್ಮನಿಂದ ಮೊಟ್ಟ ಮೊದಲು ಹುಟ್ಕೊಂತು ಆಕಾಶ. ಹೇಗೆ ಹುಟ್ಕೊಂತು? ಸಹೀಕ್ಷತೆ ಮನನ ಮಾಡ್ದ, ಸಂಕಲ್ಪ ಮಾಡ್ದ, ಹಿಂಗೆ ಆಗಬೇಕು. ಯಾರೋ ಪ್ರೆಷರ್ ತಂದಿರ್ಬೋದು ಅಪೋಸಿಷನ್ ಪಾರ್ಟಿಯವರು. ಇಲ್ಲ, ಅವನಿಗೆ ಅಪೋಸಿಷನ್ ಪಾರ್ಟಿ ಒಂದು ಇಲ್ಲ, ಅವನ ಪಾರ್ಟಿನೇ ಇಲ್ಲ. ಸಹೀಕ್ಷತ ಆ ಬ್ರಹ್ಮ ಅವನಿಂದ ಮೊಟ್ಟ ಮೊದಲು ಏನ್ ಬಂತು? ಚಂದದ ನೋಡಿ, ಆ ಮೊಟ್ಟ ಮೊದಲು ಆಕಾಶ ಬಂತಲ್ಲ, ಅದನ್ನ ಮೊಟ್ಟ ಮೊದಲು ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಬ್ರಹ್ಮನ ಅತ್ಯಂತ ಪರಮ ಪವಿತ್ರವಾದ ಶ್ರೇಷ್ಠವಾದ ಒಂದು ಗುಣ ಏನದು? ಭಗವಂತ ಅನಂತ. ನೀವೇನು ಉಪನಿಷತ್ ಓದ್ಬೇಕಾಗಿಲ್ಲ, ನಿಮ್ಮ ವ್ಯವಹಾರದೊಳಗ ನೀವು ಮಾತಾಡ್ತೀರಿ ಏನಂತೇಳಿ, ದೇವರು ಅನಂತ, ಅವನ ಶಕ್ತಿ ಅನಂತ. ಹೀಗೆ ಹೀಗೆ ಈಗ ನಾನು ನಿಮ್ಗೆ ಕೇಳ್ತೇನೆ, ಆಕಾಶ ಅನಂತವೋ ಅನಂತವೋ? ಅಂದರೆ ಭಗವಂತನಿಗೆ ಅತಿ ಸಮೀಪವಾದದ್ದು ಯಾವುದು? ಅದಕ್ಕೆ ಮೊಟ್ಟ ಮೊದಲು ಆಕಾಶ. ಮೊಟ್ಟ ಮೊದಲು ಬಂದದ್ದೇ ಆಕಾಶ. ಉಪನಿಷತ್ತುಗಳೆಲ್ಲ ನಂತರ ಹೇಳ್ತವೆ, ಏ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಆಕಾಶಾತ್ ವಾಯು. ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಏನ್ ಬಂತಪ್ಪ ಈಗ? ಆಕಾಶ. ಆಕಾಶದಲ್ಲಿ ಬಂತು ವಾಯು, ನಂತರ ಯಾರು ಬಂತು? ಅಗ್ನಿ, ಆನಂತರ ಜಲ, ಆನಂತರ ಉರುವಿ ಭೂಮಿ, ಆಮೇಲೆ ಏನ್ ಬರೀ ಔಷಧಿ. ಔಷಧಿಭ್ಯೋ ಅನ್ನಂ, ಆ ಔಷಧದಲ್ಲಿ ವನಸ್ಪತಿ, ವನಸ್ಪತಿಗಳಲ್ಲಿ ಏನು ಬಂತು? ಆಹಾರ. ಅನ್ನಾತ್ ಪುರುಷ, ಅನ್ನಾತ್ ಪುರುಷ, ಫಿಸಿಕಲ್ ಬಾಡಿ ಮೇಡ್ ಅವೈಲಬಲ್ ಟು ಯು. ಕತ್ತೆ ಇರಲಿ, ಕುದುರೆ ಇರಲಿ, ನಾಯಿ ಇರಲಿ, ಬೆಕ್ಕಿರಲಿ, ಹುಲಿ ಇರಲಿ, ಸಿಂಹ ಇರಲಿ, ಈ ಶರೀರ ರಚನೆಗೆ ಮುಖ್ಯವಾಗಿ ಬೇಕಾದದ್ದು ಅನ್ನ. ಅನ್ನದಿಂದ ಶರೀರವು ಹುಟ್ಟುಕೊಳ್ಳುತ್ತದೆ ವಿನಃ ಮಾಂಸದಿಂದ ಹುಟ್ಟುವುದಿಲ್ಲ. ಇಲ್ಲಿ ಮಾಂಸಾಹಾರ ಸಸ್ಯಾಹಾರ ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಆದರೂ ಮಾರ್ಜಿನ್ದಲ್ಲಿ ಹೇಳಿರ್ತೇನೆ ಅಷ್ಟೇ ನಿಮಗೆ. ಜೀವವು ಜೀವನಿಂದ ಹುಟ್ಟುತ್ತದೆ ವಿನಃ ಡೆಡ್ ಕಾರ್ಕಸ್ನಿಂದ ಜೀವ ಹುಟ್ಟುವುದಿಲ್ಲ. ಅರ್ಥಾತ್ ನಿಮ್ಮ ಶಬ್ದ ಹೇಳಬೇಕಂದ್ರೆ ಹೆಣದಿಂದ ಹುಟ್ಟೋದಿಲ್ಲ, ಸತ್ತು ಹೋದ ಪದಾರ್ಥದಿಂದ ಜೀವಂತ ಪದಾರ್ಥ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಇನ್ನು ತಿಳಿಯ ಹೇಳ್ಬೇಕ ಹೇಳ್ಬೇಕ ಕೋಳಿಯಿಂದ ಹುಟ್ಟೋದಿಲ್ಲ, ಜೀವಂತ ಕೋಳಿ ಅಲ್ಲ ಯಾವುದು, ಸತ್ತ ಕೋಳಿಯಿಂದ ಹುಟ್ಟೋದಿಲ್ಲ, ಸತ್ತ ಪ್ರಾಣಿಯಿಂದ ಹುಟ್ಟೋದಿಲ್ಲ. ಇವರೆಲ್ಲರೂ ಏನಿದ್ದಾರಲ್ಲ ಮಾಂಸಾಹಾರಿಗಳು, ಇವರು ಸತ್ತ ಪದಾರ್ಥ ತಿನ್ನೋರು, ಜೀವಂತ ಪದಾರ್ಥ ತಿನ್ನುವರಲ್ಲ. ಸತ್ತದಿಂದ ಹುಟ್ಟೋದಿಲ್ಲ ಅಂತ ಉಪನಿಷತ್ ಹೇಳುತ್ತದೆ. ಏನಂತ ಹೇಳ್ತದೆ? ಅನ್ನಾತ್ ಪುರುಷ, ಆಹಾರ ಅದು ಜೀವಂತ ಆಹಾರ. ನೀವು 5 ವರ್ಷದ ನಂತರವೂ ಕೂಡ ಮತ್ತೆ ಭತ್ತ ಬಿತ್ತಿದ್ರೆ ಬೆಳೆ ಬರ್ತದೆ ಇಲ್ಲೋ ಹೇಳು ನೀನು. ಸ್ಮಾಲ್ ವಿಲೇಜ್, ವೆರಿ ಸ್ಮಾಲ್. ಏನದು ಹಳ್ಳಿ ಹೆಸರು? ನಿಮ್ಮ ಹಳ್ಳಿ ಹೆಸರು? ಹಿರೇ ಎಮ್ಮಿಗನೂರು, ಸ್ಮಾಲ್ ವಿಲೇಜ್. ಅಲ್ಲಿಂದ ಬಂದಿದ್ದಾರೆ ನಿಮ್ಮ ಕ್ಯಾಂಪ್. ಯಾರು ಇಬ್ರು ಎನ್ ಆರ್ ಐ ಬಂದಾರ? ಅವರು ಅಲ್ಲಿಂದ ಬಂದಾರೆ, ಇವ್ರು ಇಲ್ಲಿಂದ ಬಂದಾರೆ. ಇರೋದು ಒಂದೇ ನದಿ, ಇವು ಎಲ್ಲಾ ನದಿಗಳು ಬಂದು ಕೂಡಿರ್ಬೇಕು. ಹೇಳೋ ಯಾಕೆ ಹೇಳಿದೆ ಅಂತಂದ್ರೆ, ಹೊಲ ಗದ್ದೆ ತೋಟ ಇದು ಅವ್ರ ವಿಷಯ. ಒಂದು ಸುಂದರವಾದ ದೇವಸ್ಥಾನ ನಡೆಸ್ತಾರೆ, ಭಾರಿ ಬ್ಯೂಟಿಫುಲ್ ದೇವಸ್ಥಾನ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಾವು ಹೋಗಿ ನೋಡೋದೆ, ಭಾರಿ ಬ್ಯೂಟಿಫುಲ್. ಸೊ 5 ವರ್ಷದ ಬೀಜ ಕೂಡ ಮತ್ತೆ ಬೆಳೆ ಬರ್ತದಿಲ್ಲ, ಯಾಕೆ? ಜೀವಂತಿದೆ. ಅರ್ಥ ಆಯ್ತು ಅಂದ್ರೆ ನಿಮ್ಗೆ 5 ವರ್ಷದ ಕೋಳಿ. ಅನ್ನಾತ್ ಪುರುಷ ಪ್ರಜಾ ಅಲ್ಲಿ ಹೇಳ್ಬಿಡ್ತಾರ, ಅನ್ನ ದೇಹ ಕ್ರಮಾತ್ ಅಮೀ, ಇವೆಲ್ಲವೂ ಕ್ರಮದಲ್ಲಿ, ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ಔಷಧ ಅಂದ್ರೆ ವನಸ್ಪತಿ, ವನಸ್ಪತಿಯಿಂದ ಅನ್ನ, ಅನ್ನದಿಂದ ಪುರುಷ. ನಾವೆಲ್ಲ ಅನ್ನದಿಂದ ಹುಟ್ಟಿದ್ದೀವಿ, ಅನ್ನದಿಂದ ರಕ್ತ, ರಕ್ತದಲ್ಲಿ ವೀರ್ಯ, ವೀರ್ಯದಿಂದ ಗರ್ಭಧಾರಣೆ, ಗರ್ಭಧಾರಣೆಯಿಂದ ನಾವು ಹುಟ್ಟಿ ಬಂದಿದ್ದೀವಿ. ನಮ್ಮ ಹುಟ್ಟು ಎಲ್ಲಿದೆ? ಅನ್ನ ಎಲ್ಲಿದೆ? ವನಸ್ಪತಿ. ವನಸ್ಪತಿಯಲ್ಲಿ ವನಸ್ಪತಿ ಎಲ್ಲಿದೆ? ಮಣ್ಣಿನಲ್ಲಿ. ಮಣ್ಣೆಲ್ಲಿದೆ? ನೀರಿನಲ್ಲಿ. ನೀರೆಲ್ಲಿದೆ? ಅಗ್ನಿಯಲ್ಲಿ. ಅಗ್ನಿಯಲ್ಲಿದೆ? ವಾಯುವಿನಲ್ಲಿ. ವಾಯು ಎಲ್ಲಿದೆ? ಆಕಾಶ ಎಲ್ಲಿದೆ? ಈಶ್ವರನಲ್ಲಿ ಅಂತ ಹೇಳಿ. ಆಕಾಶ ಎಲ್ಲಿದೆ? ಆಕಾಶವು ಈಶ್ವರ, ಇದು ಕೂಡ ಈಶ್ವರ. ಈ ದೇಹವನ್ನು ಕೂಡ ಒಂದು ಈಶ್ವರ ಅಂತ ನಾವು ಅದಕ್ಕೆ ಆತ್ಮ ಪೂಜಾ ಅಂತ ಮಾಡ್ತಾರೆ. ನಮ್ಮಲ್ಲಿ ಪೂಜಾ ಕ್ರಮದಲ್ಲಿ ಆತ್ಮ ಪೂಜಾ, ಆತ್ಮಶುದ್ಧಿ ಎಲ್ಲ ಮಾಡ್ಕೊಡ್ತಾರೆ. ಯಾಕಂದ್ರೆ ಈಶ್ವರ, ಯು ಆರ್ ನಾಟ್ ಸಪೋಸ್ ಟು ಪ್ಲೇ ವಿತ್ ದಿಸ್ ಬಾಡಿ. ನಿಮಗೆ ಹೇಗೆ ಬೇಕು ಮನಸ್ಸು ಬಂದಂಗೆ ಇದ್ರ ಜೊತೆ ನಾವು ಹುಡುಗಾಟ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಹೇಗೆ ಇಟ್ಕೋಬೇಕು ಹಾಗೆ ಇಟ್ಕೋಬೇಕಾಗ್ತದೆ. ಈ ಪ್ರಕಾರವಾಗಿ ಸಂಭೂತಃ ಬ್ರಹ್ಮಣ ತಸ್ಮಾತ್ ಏತಸ್ಮಾತ್ ಆತ್ಮನಃ ಅಖಿಲಃ. ಆದ್ದರಿಂದ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಆತ್ಮ ಸ್ವರೂಪವೇ ಆಗಿವೆ ಅಥವಾ ಬ್ರಹ್ಮ ಸ್ವರೂಪವೇ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುತ್ತವೆ ಉಪನಿಷತ್ತುಗಳು. ಅದಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬಹುಶ್ಯಾಮಹಮೇ ವಾತಃ ಪ್ರಜಾ ಏಯೇತಿ ಕಾಮತಃ ತಪಸ್ತತ್ವಾ ಸೃಜತ್ ಸರ್ವಂ ಜಗದಿತ್ಯಾಹ ತಿತ್ತಿರಿಹಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜೈ ಶ್ರೀ ದಯಾನಂದ ಜೀ.